ಸ್ವಯಂಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೂರಣ, ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳಲಿದ್ದೀರಿ. ತೋರಣ ಹೂರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಓಹೋ, ಹೇಮಂತಪ್ಪ, ಇದೇನ ಗಾಳಿ ಎತ್ತಗೋ ಬೀಸಿ ಎತ್ತಗೋ ಬಂದಂಗೆ ಅದ, ಏನಪ್ಪ ಇದು ನಮ್ಮೂರ್ ದಿಗ್ಗ ಚಂದ್ರಣ್ಣ? ದಸರಾ ಬತ್ತಲ್ಲಪ್ಪ, ಓ ಮತ್ತೆ ರೈತರುಗಳು ಭೇಟಿ ಮಾಡಬಾರ್ದಾ? ನೀ ದಸರಾಗ ಬಂದಿರೋದು ಯಾಕೆ ಅಂತ ಗೊತ್ತಾಯ್ತು, ಈ ಪಕ್ಷ ಮಾಡ್ತಾರಲ್ಲ ಅದಕ್ಕೆ ಉಂಡ್ಕೊಂಡು ಹೋಗವ ಅನ್ಕೊಂಡ್ ಬಂದಿದ ಅಲ್ವಾ? ಚೇ ಚೇ ಚೇ ಚೇ, ಪಕ್ಷ ಇನ್ನು 26ಕ್ಕೆ ಚಂದ್ರಣ. ಓ ಅಲ್ವಪ್ಪ, ಮಾಲಯ ಅಮಾವಾಸೆ ಬತ್ತದೆ, ಒಳ್ಳೆ ಸಮಯಕ್ಕೆ ಬಂದಿದ. ಹೇಮಂತಪ್ಪ, ಅದೇನೋ ನಿಮ್ದು ಆತ್ಮ ಅಂತ ಹೋಯ್ತಿದ್ದಾರಲ್ಲ, ಅಲ್ಲೇನೇನೋ ನಮ್ಮ ಈ ರೈತರಿಗೆ ಏನೇನೋ ಆ ತಂತ್ರಜ್ಞಾನದ ಬಗ್ಗೆ ತಿಳಿಸ್ಕೊಡ್ತೀರಂತಲ್ಲಪ್ಪ, ಅದು ಒಸಿ ಹೇಳರಿ. ನಮ್ಮ ಈ ಹೇಮಂತಪ್ಪ ಯಾಕೆ ನಮ್ಮ ಊರ ಕಡೆಗೆ ಬಂದದು? ಚಂದ್ರಣ್ಣ, ನಿನ್ಗೆ ಗೊತ್ತಿಲ್ಲದೆ ಇರೋ ವಿಚಾರ ಏನು, ಆಗಾಗಿ ಬತ್ತಾ ಇರ್ತೇ ಇಲಾಖೆಗೆ, ಮೇಲಾಗ ನಾನು ಬತ್ತಾ ಇರ್ತೇನೆ ಇತ್ತಗೆ, ಇವತ್ತು ಬಂದಿರೋ ವಿಚಾರವೇ ಬೇರೆ ಅದೇ. ಅದು ಹೇಳಯ್ಯ, ಯಾಕೆ ಅಂದ್ರೆ ನಾನು ಒಬ್ಬನೇ ಇವ್ನಿ, ನಮ್ಮ ಕೆಂಪಸ್ ಹತ್ಕೊಂಡು ನಮ್ಮ ಕಮಲಕ್ನೂ ನಮ್ಮ ಸುಬ್ಬಣ್ಣುವೆ ರಾಜಣ್ಣುವೆ ಪ್ಯಾಟೆ ದಿಕ್ಕ ಹೋಗಿರ್ಬೇಕು, ಇನ್ನೇನು ಹೊಸಿ ಒತ್ತಲ್ಲಿ ಬಂದ್ಬಿಡ್ತಾರೆ. ಈಗ ಹೇಮಂತಪ್ಪ, ಮೈಸೂರು ದಿಕ್ಕನಾಗ ನೀವು ಓಡಾಡೋ ಕಡೆ ಮಳೆ ಗಿಳೆ ಎಲ್ಲ ಹೆಂಗಪ್ಪ? ಏನ್ ಮಳೆ ವಿಚಾರ ಕೇಳ್ಬೇಕ ಚಂದ್ರಣ್ಣ? ಏನ್ ಎತ್ತಲಿಂದ್ಲು ಒಡದ ಕೆಡಕ್ತ ಕೂತದ ತಗೆ, ರೈತರುಗಳಿಗೂ ಪಾಪ ಬಹಳ ಹಿಂಸೆ ಆಗ್ಬಿಡೋದೇನೋ. ಸರಿ ಕಣ್ಬಿಡು, ಈಗ ಹೇಮಂತಪ್ಪ ನಿನ್ಗ ನಾನು ಪೂರ್ತಿ ಮಾತಾಡ್ಸಕ್ ಆಗೋದಿಲ್ಲ ಕಣ. ಅಂತಂದ್ರೆ ನನಗ ಹೊಸಿ ಕೆಲಸ ಅದ, ಅದನ್ನ ಹೋಗ್ಬಿಟ್ಟು ಹಿಂಗ್ ಹೋಗ್ಬಿಟ್ಟು ಅದ್ಯಾರ ಕೆಮ್ತಿರವ್ರು, ನಮ್ ಸುಬ್ಬಣ್ಣ ಬಂದ ಅಂತ. ಅಲ್ಲ, ಹೋಗಿ ಹೋಗಿ ಹೋಗಿ ಈ ಸುಂಟ್ರ ಗಾಳಿ ನಿಮ್ಗೆ ಎಲ್ಲಿ ಸಿಕ್ತು? ಹಿಂಗ್ ಬಸ್ ಇಳಿತಾ ಇದ್ದಂಗೆ ಬಂದ್ಬಿಟ ಚಂದ್ರಣ್ಣ. ಸುಬ್ಬಣ್ಣ ನನ್ನ ತಂಗಾಳಿ ಅಂತಾರೆ, ಅದ್ಯಾಕೆ ಬಿರುಗಾಳಿ ಅನ್ಬಿಟ್ಟು ಊರಿಂದ ಬಂದವ್ರನ್ನ ಸರಿಯಾಗಿ ಕರ್ಕೊಂಡ್ ಬರೋದ್ ಬಿಟ್ಬಿಟ್ಟು ಮಧ್ಯದಾರಿಗೆ ಬಿಟ್ಬಿಟ್ಟು ನನಗೆ ಕೆಲಸ ಐತೆ ಅಂತ ಹೋಗೋರ್ನ, ಇನ್ನೇನು ಸುಂಟ್ರ ಗಾಳಿ ಅನ್ಬೇಕಾ? ಇನ್ನೇನು ಬಿರುಗಾಳಿ ಹಂಗ ಬಂದ್ಬಿಟ್ಟಮ್ಮ. ಸುಬ್ಬಣ್ಣ, ನಾನು ಹಿಂದೆ ನಿಂತೀನಿ, ಆ ಪಟ್ಟಿಂದ ಹೊತ್ತಿಂದ ನೋಡ್ತಾನೆ ಅವನಿ. ಹೇಮಂತಣ್ಣ ಬಂದಿದ್ರೆ ಪಕ್ಷ ಊಟ ಮಾಡಕ್ ಬಂದಿದ್ರಿ ಅನ್ನದ, ಬಂದವ್ರಿಗೆ ಊಟ ಹಾಕ್ಬೇಕು, ಇವನಿಗೆಲ್ಲ ನೆಪ್ಪ ಬಿಟ್ಟದ ಪಕ್ಷ ಊಟ. ಈಗ ಏನು ಹೋಗ್ಬಿಟ್ ಬಾವು, ನೀನು ಹೋಯ್ತೀನಿ ಕಣ, ನಮ್ ಕಳ್ಳರಾಜಣ್ಣ ನೋಡು ಹೆಂಗ್ ಹಿಂದೆ ನಿಂತ್ಕೊಂಡ್ ಕೇಳ್ಕೊಂಬಿಟ್ಟಾನೆ. ಅಲ್ಲ, ಕಳ್ತನವಾಗಿ ಕೇಳಿದ್ದಲ್ಲ, ಏನ್ ಮಾತಾಡ್ತಾ ಇದ್ಯಾ ಅಂತ ಕೇಳಿಸ್ಕೊಂಡ ಅಷ್ಟೇನೆ. ಕೇಳಬಾರ್ದಾದ ಹೇಮಂತಣ್ಣ, ನಮ್ಗೆ ಹೊಸಬ್ರ ಊರಿಗೆ ಬಂದವ್ರೆ. ನಮ್ಮ ಹೇಮಂತಣ್ಣನ್ ಮುಖ ಲಕ ಲಕ ಲಕ ಅಂತದೆ ಮಾತಾಡಿಸ್ತಾರು, ಹಂಗೆ ಹೋಗ್ಬಿಟ್ಟು ಪಕ್ಕದ ರಸ್ತೆಯಲ್ಲಿ ಒಂದ್ ಮಡ ತಿನ್ಕೊಂಬಂಬಿಡ್ತೀನಿ. ಬರೀ ನೀನೊಬ್ನೇ ತಿನ್ಬೇಡ, ನಮಗೂ ತಗೊಂಡು ಹಂಗೆ ಪುರಿ ಕಾರ ಸಮೇತ ತಿನ್ಬಿಡವಾ. ಚಂದ್ರಣ್ಣನೆ ಹಿಂಗೆ ನೋಡಿಲಿ, ಯಾರು ಸಿಕ್ತು ಒಂದ್ ಏಟ್ಕೆ ಅಂಟ್ ಹಾಕ್ಬಿಟ್ಟು ಸುಮ್ಮನೆ ಹೋಗ್ಬಿಡ್ತಾನೆ. ಅಲ್ಲ ಹೇಮಂತಣ್ಣ, ಈಗ ನೀವು ಬಂದಿರೋ ವಿಷಯ ನಮಗೆ ಗೊತ್ತಾಯ್ತು. ನೋಡಿ, ಬಂದಿರೋ ವಿಚಾರವೇ ಅದೇ, ಈಗ ನಮ್ಮ ರೈತರು ರೈತ ಮಹಿಳೆಯವ್ರಿಗೆ ದಸರಾಗೆ ರೆಡಿ ಆಗ್ಬೇಕು ಅಲ್ವಾ? ತಿಳ್ಕೊಬಿಟ್ಟಿದಾರಲ್ಲ ಆಲೆ ವಿಚಾರ, ಮತ್ತೆ ಗೊತ್ತಾಗಕ್ಕಿಲ್ವಾ? ಈಗ ಹೇಳಿ, ಏನೆಲ್ಲ ಸ್ಪರ್ಧೆ ಮಾಡ್ಬೇಕು, ಹೆಂಗೆ ಏನು ಎತ್ತ ಕಮಲಕ್ಕ ಅವಾಗ ಏನು ಎಲ್ಲ ಹೇಳ್ಬೇಕು ಹೇಳ್ಕೊಳ್ಳಿ. ಕಮಲಕ್ಕ ನೋಡಿ ಬಹಳ ದಿನ ಆಗೋಯ್ತು, ಅದೇನು ಓ ಸತಿ ಬಂದಾಗ ಚಕ್ಲಿ ಮಾಡ್ಕೊಡ್ತೇನೆ ನಿಪ್ಪಿಟ್ಟು ಮಾಡ್ಕೊಡ್ತೇನೆ ಅಂತ ಅಂದ್ಲು. ಏನು ಚಕ್ಲಿನೂ ಕಾಣೆ ನಿಪ್ಪಿಟ್ಟು ಕಾಣೆ ಮಾಡಿದ್ನು? ಅವತ್ ಬಸ್ ಹತ್ಕೊಂಡು ಹೋಗ್ಬಿಟ್ಟು ಇವತ್ ಬಂದ್ರೆ ನಾನ್ ಎಲ್ಲಿಗೆ ತಗೊಂಡ್ಕೊಡ? ಯಾವತ್ಗಾರು ಇಂತ ದಿನ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಬಾಕಾವು ಮಾಡ್ಕೊಂಡು ಕೂತ್ಕೊಂಡವಳು, ನೀವು ಬರ್ಲಿಲ್ಲ, ಅವಳು ನಾವೇ ಕರೀಲಿಲ್ಲ, ನಾ ಬರ್ಲಿಲ್ಲ. ಅಲ್ಲ, ನೀವು ಬರ್ತೀರ ಅಂತ ಅವಳು ಮಾಡಿದ್ಲು, ನೀವು ಬರ್ಲಿಲ್ಲ ಅಂತ ಸಂಕ್ರಣ ಬಂದ, ತಿಂದವನು ಓದ ಓದ ಓದ ಊರ್ ಬಿಟ್ಟೆ ಹೊರಟೋದ. ಶಂಕರಣನು ತಿಂದ, ರಾಜಣ್ಣ ತಿಂದ, ಎಲ್ಲಾರು ತಿನ್ಕೊಂಡ. ಈಗ ಮಾಡ್ಕೊಡ್ತಿ ಬಿಡು, ಅದೇನ ಕತೆ ಹಂಗಿರ್ಲಿ, ಇನ್ನೊಂದ್ಸರಿ ಬಂದಾಗ ತಿನ್ನುಮಾ. ಈಗ ದಸರಾ ಬಂದ್ಬಿಡ್ತು, ಎಲ್ಕ ಗೊತ್ತೇ ಇದೆ ದಸರಾ ನೋಡು. ಓ ಸತಿ ಕೊರೋನಾ ಕೊರೋನಾ ಅನ್ಕೊಂಡು ದಸರಾನು ನಾವಾಗ ಮಾಡೋಕ್ ಆಗಲಿಲ್ಲ. ಎರಡು ವರ್ಷ ನಾವು ಅಚ್ಚುಕಟ್ಟಾಗಿ ನಾವು ದಸರಾ ಮಾಡೋಕ್ ಆಗಲಿಲ್ಲ. ಈ ಸತಿ ಎಲ್ಲ ಅಚ್ಚುಕಟ್ಟಾಗಿ ಮಳೆ ಬೆಳೆ ಎಲ್ಲ ಅಚ್ಚುಕಟ್ಟಾಗಿ ಆಯ್ತದೆ. ಹಂಗಾಗಿ ಸರ್ಕಾರ ಏನ್ ಮಾಡೋದೇ ಗೊತ್ತಾ. ಈಗ ರೈತ ದಸರಾ ತಿರ್ಗಾ ಮಾಡ್ತಾವಿ. ಈಗ ರೈತ ದಸರಾ ಈಗ ಆಲೆ ಎರಡು ವರ್ಷದಿಂದ ಎಲ್ಲಿ ನಾವು ಅಚ್ಚುಕಟ್ಟಾಗಿ ಮಾಡಕ್ ಆಗಿರ್ಲಿಲ್ಲ. ಈಗ ಯಾವ ತಿನ್ಸೂರು ಎಲ್ಲಿ ವಸಿ ಎಲ್ಲ ಹೇಳು. ಮಳೆ ಬೆಳೆ ಚೆನ್ನಾಗೈತದೆ ಅಂದ್ರೆ ಮಳೆ ವಸಿ ಜಾಸ್ತಿ ಆಯ್ತಾ ಕೂತದೆ. ಒಂಚೂರು ಜಾಸ್ತಿ ಆಗ್ಬಿಡ್ಬೇಕಾ ರಾಜಣ್ಣ, ಏನು ಮಾಡಕ್ ಆಯ್ಕಿಲ್ಲ. ಏನ್ ಮಾಡಿಯ ಮಳೆ ಬೆಳೆ ನನ್ನ ಕೈಲಿಲ್ಲ, ಯಾರ ಕೈಲೂ ಇಲ್ಲ. ಏನು ರೈತರುಗಳು ಭಗವದ್ದನ್ ಕೇಳ್ಕೋಬೇಕು. ಈಗ ನಿಮ್ಮ ಇಲಾಖೆ ಅಧಿಕಾರಿಗಳೆಲ್ಲ ಏನ್ ಹೇಳರು, ಈ ಮಳೆ ಜಾಸ್ತಿ ಆಗತ್ತಲ್ಲ, ಹೆಂಗ್ ಮೇಂಟೈನ್ ಮಾಡ್ಕೋಬೇಕು ಎಲ್ಲನೂ. ಈಗ ಚಾಂಪಿಯನ್ ಕುಂತವನೆ ರಾಜಣ್ಣ, ಅವನೇನ್ ಕಡಿಮೆ ಅನ್ಕೋಬೇಡ. ಏನ್ ರಾಜಣ್ಣ ನಾನ್ ನೋಡಿಲ್ವೋ, ಇಷ್ಟು ಉದ್ದ ಇದ್ದವಳಿಂದ ನೋಡಿವನಿ ರಾಜಣ್ಣ ಆ ಕಾಲದಲ್ಲೇನೆ ಅಂತ ಪಟ್ಟು. ಈ ನೀನ್ ಕೇಳಬೇಕು ರೆಡಿ ಮಾಡ್ಕೋಬೇಕು ಈಗ ಅವನು ಅಂತ. ಆ ಟೈಮಲ್ಲಿ ಸ್ಕೂಲಲ್ಲಿ ಬಿಟ್ರೆ ಸಾಕು, ಇಲ್ಲಿ ಬಿಟ್ರೆ ಅಲ್ಲಿ ಆಡ್ತಿದ್ದ. ಸ್ಕೂಲ್ ಬಿಟ್ಟು ಓಡೋಗೋಣ. ಸ್ಕೂಲ್ ಬಿಟ್ಟಲ್ಲ, ಸ್ಕೂಲಲ್ಲಿ ನಮ್ಗೆ ಆಗಾಗ ವರ್ಷಕ್ಕೆ ಒಂದ್ ಸತಿ ಮಾಡ್ತಿರ್ಲಿಲ್ವಲ್ಲ ಸ್ಪರ್ಧೆಗಳನ್ನ ಆಯೋಜನೆ ಮಾಡಾರಲ್ಲ ಸುಬ್ಬಣ್ಣ. ಹಂಗಲ್ಲ, ಸ್ಕೂಲ್ ಬಿಟ್ಟಾಗ ಓಡೋಗೋಣ ಅಥವಾ ಸ್ಕೂಲ್ ಬಿಟ್ಬಿಟ್ಟೆ ಓಡೋಗೋಣ ಅಂತ ಅಲ್ಲಕ್ಕ ಸುಬ್ಬಣ್ಣ. ಸ್ಕೂಲಲ್ಲಿ ನಮ್ಗೆ ವರ್ಷಕ್ಕೆ ಒಂದ್ ಸತಿ ಸ್ಪೋರ್ಟ್ಸ್ ಗಳು ಮಾಡ್ತಿರ್ಲಿಲ್ವಾ? ಎಲ್ಲದ್ರಲ್ಲಿ ಇವಂದೇ ಎತ್ತದ ಕೈ, ನಮ್ಗೊಳಗೂ ಬಿಡ್ತಿರ್ಲಿಲ್ಲ. ಈಗ ನೆಗೆಯೋನೋ ಸುಮ್ನೆ. ಈಗ ಗೋಣಿ ಚೀಲ ಆಯ್ತಲ್ಲ, ಸೇರ್ಸ್ಕೊಂಡು ಆರಿಸ್ಬಿಡ್ಬೇಕು ಅಂತ. ಈಗ ಅದಕ್ಕೆ ಸುಬ್ಬಣ್ಣ ಗೋಣಿ ಚೀಲದೊಳಗೆ ಕಟ್ಟಾಕ್ಬಿಡಂತಲ್ಲ, ಕಟ್ಟಾಕದಂತಲ್ಲ, ನೀನು ಕಾಲು ಗೋಣಿ ಚೀಲದ ಒಳಗಡೆ ಏನ್ ದಿನ ಬಿಡಿ ಗದ್ದೆ ಒಳಗಡೆ ಆಡ್ತಾ ಇರ್ತೀವಿ, ಎತ್ತಾ ಇರ್ತೀವಿ, ಎದ್ದಳ್ತಾ ಇರ್ತೀವಿ. ಈಗ ಸರ್ಕಾರದಲ್ಲಿ ರೈತರಿಗೆ ಅಂತ ಹೇಳಿ ಒಂದು ವಿಶೇಷವಾಗಿ ಕಾರ್ಯಕ್ರಮ ಮಾಡ್ಕೊಂಡಿರೋದು ಬಹಳ ಅನುಕೂಲ ಅಲ್ವರ. ಏನಪ್ಪ ಅದು? ಮತ್ತೆ ರೈತ ದಸರಾ ಅಂತ ಮಾಡಿ ರೈತರುಗಳಿಗೆ, ರೈತ ಮಹಿಳೆಯರಿಗೆ, ನಮ್ ಕಮಲಕ್ನು ಹಂಗೆ ಕಮಲಕ್ನಂಗೆ ಕೆಲಸ ಮಾಡಿರುವಂತವ್ರಿಗೆ, ನಿನ್ನಂಗೆ ಕೆಲಸ ಮಾಡೋಂತ ರೈತರುಗಳಿಗೆ ಅಚ್ಚುಕಟ್ಟಾಗಿ ಒಳ್ಳೊಳ್ಳೆ ಕ್ರೀಡೆಗಳನ್ನ ಆಯ್ಕೆ ಮಾಡಿ ನಾವು ಈಗ ಆಯೋಜನೆ ಮಾಡಿದೀವಿ. ಈಗ ಕೆಸರುಗದ್ದೆ ಓಟ, ಗೋಣಿ ಚೀಲದೊಳಗಡೆ ಕಾಲಿಡ್ಕೊಂಡು ಓಡೋದು, ಮತ್ತೆ ಗೊಬ್ಬರದ ಮೂಟೆ ಒತ್ಕೊಂಡು ಓಡಾಡೋದು, ಮೂರ್ ಕಾಲೊಂದು ಓಟ. ಅದೇನದು ಮೂರ್ ಕಾಲ್ ನೋಟ ಅಂದ್ರೆ ಹೇಳ್ತೀನಿ. ಕೆಸರುಗದ್ದೆ ಓಟದಿಂದ ಬಂದ್ಬಿಡಮ್ಮ ಫಸ್ಟ್. ಈಗೆಲ್ಲ ಭತ್ತ ನಾಟಿ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡವ್ರ, ಈಗ ಈ ನಾಟಿ ಟೈಮಲ್ಲಿ ಕೆಸರುಗದ್ದೆ ಓಟ ಮಾಡ್ಕೊಂಡ್ರೆ ಹೊಸ ಅನುಭವ ಇರ್ತದಲ್ಲ, ಜನಗಳಿಗೆ ಅಲ್ಲೇ ಬಿದ್ದು ಅಲ್ಲೇ ಓದಾಡ್ತಾ ಇರ್ತಾರೆ ನಮ್ಮ ರೈತರು. ಅದಕ್ಕೆ ಕೆಸರು ಗದ್ದೆ ಓಟ ಮಾಡ್ಕೊಬಿಟ್ಟಿದೀವಿ. ಏನು ಭತ್ತದ ಗದ್ದೆಗೆ ಏನ್ ನಾವು ಕೆಸರು ಮಾಡಿರ್ಕಿಲ್ವಾ? ಆ ಕೆಸರಲ್ಲೇ ಓಡೋದಷ್ಟೇ. ನಾವೆಲ್ಲ ರೆಡಿ ಮಾಡಿರ್ತೇವೆ ಕೆಸರ, ನೀವು ಬಂದು ಓಡ್ಬೇಕಷ್ಟೇ ತಾಕತ್ತಾಗಿ. ಮುಂಚೆನೆ ಓಡ್ಬಿಡ್ಬಿಡ ಕಣವ, ಅವ್ರು ಹೇಳ್ದಾಗ ಓಡ್ಬೇಕು. ಆಯ್ತು ಬಿಡೋಣ. ಆಮೇಲೆ ಮುಂಚೆನೆ ಓಡ್ಬಿಟ್ರ ಆಮೇಲೆ ಇದೆಲ್ಲ ನಿಮ್ಗೆ ಗಂಡಸ್ರಿಗೆ ಕೇಳಿಸ್ಕೋ. ಇದು ರೈತರಿಗೆ ಕಮಲಕ್ನಂತ ರೈತ ಮಹಿಳೆಯರಿಗೆ ಬೇರೆ ಸ್ಪರ್ಧೆಗಳವೆ. ಯಾಕಂದ್ರೆ ರೈತ ಮಹಿಳೆಯರಿಗೂ ಕೊಡ್ಬೇಕಲ್ಲ. ನೀನ್ ಹಂಗಾರ ಓಡಂಗಿಲ್ಲ ಬಿಡು ಹಂಗಾರ. ನಮ್ದೇನೈತ್ ನೋಡೋಣ. ಹಂಗಾಗಿ ಕೆಸರು ಗದ್ದೆ ಓಟ ನಮ್ ರೈತರುಗಳಿಗೆ ನಾವ್ ರೆಡಿ ಮಾಡ್ತೀವಿ. ನಾವ್ ಎಲ್ಕ ರೆಡಿ ಮಾಡಿ ನಿಮ್ಗೆ ಹೇಳ್ತೀವಿ. ಈಗೆಲ್ಲ ಈಗ್ಲಿಂದಾನೆ ರೆಡಿ ಆಗ್ಬೇಕು ನೀವು ರೈತ ಓಡಕ್ಕೆ. ಇನ್ನು ಗೋಣಿ ಚೀಲದೊಳಗಡೆ ಕಾಲಿಡ್ಕ ಓಡೋದು. ಚಿಕ್ಕದ್ರಲ್ಲಿ ಮಾಡಿದ್ವಲ್ಲ, ಚಿಕ್ಕದ್ರಲ್ಲಿ ಅಪ್ಪ ಒಡೆಯಕ್ಕೂ ಬಂದಾಗ ನಾವು ಓಡ್ತಿರ್ಲಿಲ್ವಾ? ಹಂಗೆ ಗೋಣಿ ಚೀಲದೊಳಗಡೆ ಕಾಲ ಹಾಕೊಂಡು ಸುಮ್ ಓಡೋದು. ಅದ್ರ ಜೊತೆಗೆ ನಮ್ಗೆ ಗೊಬ್ಬರದ ಮೂಟೆ, ಏನ್ ಗೊಬ್ಬರದ ಮೂಟೆ ದಿನ ಓರ್ತೀವಿ. ಏನು ಒತ್ಕೊಂಡು ಓಡೋದು ಅಷ್ಟೇ. ಓಡೋದು 50 ಕೆಜಿ ಗೊಬ್ಬರದ ಮೂಟೆ. ಯಾರು ಮುಂಚೆ ಹೋಯ್ತಾರೆ ಅವ್ರಿಗೆ ಪ್ರೈಜು. ಸರಿ ಸರಿ ಸರಿ. ಮೂರ್ ಕಾಲು ನೋಟ ಏನು ಅಂತ ಕೇಳಿದೆ ಕಮಲಕ್ಕ. ನೀನು ಮೂರ್ ಕಾಲು ನೋಟ ಅಂದ್ರೆ ಗೊತ್ತಿಲ್ವಾ? ಏನಪ್ಪ ಎಲ್ಕ ಎರಡೆರಡು ಕಾಲ ಅವ ಇದೆಯಾ? ಅದು ಮೂರ್ ಕಾಲು ಓಟ ಅಂತ ಕೇಳ್ತಾ ಇದ್ರಿ. ಇಬ್ಬಿಬ್ರು ಸೇರಿಸ್ಬಿಟ್ಟದೆ ಎರಡು ಕಾಲು ಅವ್ರು ಕಟ್ಬಿಡೋದು. ಎರಡು ಕಾಲು ಬಲ್ಗಾಲ್ ಕಟ್ಬಿಡೋದು ಪಕ್ಕ ಪಕ್ಕ ನಿಲ್ಲಿಸ್ಬಿಟ್ಟು. ಯಾಕಂದ್ರೆ ಸುಬ್ಬಣ್ಣ ಹೋದ ಸತಿ ಕ್ರೀಡಾಕೂಟದಲ್ಲಿ ಬಂದಿದ್ರು, ಅವ್ರು ನೋಡಿದ್ರು. ಹಂಗಾಗಿ ನಿಮ್ಗೆ ಹೇಳ್ತಾವ್ರು ನೋಡಿ, ಎರಡು ಕಾಲು ಒಬ್ರದ್ ಬಲ್ಗಾಲು ಒಬ್ರದ್ ಎಡಗಾಲ ಸೇರಿಸಿ ಕಟ್ಬಿಟ್ಟು ಒಂದ್ ಕಾಲು ಮಾಡ್ಬಿಡೋದು. ಕಾಲ್ ಕಟ್ಟಾಕ್ಬಿಟ್ರೆ ಇಬ್ರು ಬ್ಯಾಲೆನ್ಸ್ ಮಾಡ್ಕೊ ಓಡ್ಬೇಕು. ಇಲ್ಲ ಅದ್ರು ಬ್ಯಾಲೆನ್ಸ್ ಮಾಡ್ಕೊ ಓಡ್ಬೇಕು. ಬ್ಯಾಲೆನ್ಸ್ ಮಾಡ್ಕೊ ಓಡ್ಬೇಕು ಮಾತಾಡ್ಕೊಂಡು. ಇನ್ನೇನ್ ಇಲ್ಲಿ ಕೂತ್ಕ ಕಷ್ಟ ಸುಖ ಮಾತಾಡ್ತೀನಿ ಬೇಡ ಅಂದ್ರೆ ನೀವು ಅನ್ಬಿಟ್ಟು ಓಡ್ಬಿಟ್ರೆ ಹಂಗೆ ಹಂಗೆ. ಅದು ಮೂರ್ ಕಾಲ್ ನೋಟ ಅದ್ರಲ್ಲೂ ಓಡ್ಬಿಡೋದು. ಇನ್ ನಿಮ್ಮಂತ ರೈತ ಮಹಿಳೆಯರಿಗೆ ಏನೇನ್ ಮಾಡಿದೀವಿ ಅವ್ರಿಗೂ ಒಂದ್ ಮಾಡಿದೀವಿ ಅಲ್ಕ. ನೀರಿಂದ ಬಿಂದಿಗೆ ಒತ್ಕ ಓಡೋದು. ಓಡ್ಬೋದು ಬಿಡು. ಏನ್ ನಲ್ಲಿ ನೀರ್ ಬತ್ತು ಅನ್ಬಿಟ್ಟು ಓಡ್ತಾ ಇರ್ತಿರಲ್ಲ, ನಮಗ್ ನೀರು ನೀರು ನೀರು ಅನ್ಕೊಂಡು ಏನಿಲ್ಲ, ಖಾಲಿ ಬಿಂದಿಗೆ ತಗ ಓಡ್ತಿದ್ರಿ. ಈಗ ತುಂಬುದ್ ಬಿಂದಿಗೆ ತಲೆ ಮೇಲೆ ಹಿಡ್ಕ ಓಡ್ಬೇಕಷ್ಟೇ. ತಲೆ ಮೇಲೆ ಸೊಂಟದ ಮೇಲೆ ಇಟ್ಕೊಂಡು ಓಡ್ಬಿಡ್ತಿದ್ರಿ. ಮತ್ತೆ ನಮ್ ಕಮಲಕ್ಕ ಆಗ್ಲಿ ರೆಡಿ ಆಗ್ಬಿಟ್ಟ ಅಂತ ಚಂದ್ರಣ ನೋಡು ಬಂದ. ಈಗ ಕೆಲಸ ಮುಗಿಸ್ಕೊಂಡು ತಂದ. ಓ ಏನ ಪಿಟಿ ಪಿಟಿ ಪಿಟಿ ಕಾಸ್ ಖರ್ಚಾಗ್ಬಿಟ್ರೆ ಚಂದ್ರಣನಿಗೆ. ಚಂದ್ರಣ ಏನ್ ಸಾಮಾನಲ್ಲ, ಬರೀ ಕೈಲಿ ಹೆಂಗ್ ಬಂದ. ಊರವ್ರೆಲ್ಲ ನೋಡಂಗ್ ತಂದಾರ. ಮಳೆ ಬೀಳ್ತಿರ್ಲಿವ. ಆ ಒಂದ ಪೇಪರ್ ಕವರ್ಗ ಹಾಕೊಟ್ಟ ನಮ್ ಸಿದ್ದಣ್ಣ ಒಡೆ ಒಡೆಯ ಅದನ್ನ ಮಳೆಯಲ್ಲಿ ಒದ್ದೆ ಆಗ್ಬಿಟ್ಟದು ಅನ್ಬಿಟ್ಟು ಕೆಂಪಿ ಮನೆಗೆ ಹೋಗ್ಬಿಟ್ಟು ಜೋಪಾನ ಮಡ್ಗ ನೋಡು. ಈ ಕಡೆ ಏನ್ ಟವಲ್ ಅಲ್ಲಿ ಕಟ್ಕೊಂಡ್ ಬಂದಿಲ್ವಾ ಏನು? ಅದೇನ್ ಬಗ್ಗೆ ಇವತ್ತು ಅದಕ್ಕೆ ಮಳೆ ಬಂದ್ಬಿಡ್ತದೆ. ಈಗ ಗಂಡಸರ್ದೆಲ್ಲ ಸ್ಪರ್ಧೆ ಮುಗೀತು, ನೀನ್ ಹೆಂಗಸರ್ ಸ್ಪರ್ಧೆ ಟೈಮ್ ಕರೆಕ್ಟ್ ಆಗಿ ಬಂದಿದ್ಯಾ? ನೀವ್ ಹೋಗ್ಬೇಕಪ್ಪ ಸುಬ್ಬಣ್ಣ, ನೀವ್ ನೋಡಕ್ ಬರುವಂತೆ ಕೇಳಿಸ್ಕೋ. ನೀರಿನ ಬಿಂದಿಗೆ ಒತ್ಕ ಓಡ್ಬೇಕು. ಆಮೇಲೆ ಗೋಣಿ ಚೀಲದೊಳಗಡೆ ಕಾಲಿಡ್ಕ ಓಡೋದ ರೈತ ಮಹಿಳೆಯರಿಗೂ ಮಾಡಿದೀವಿ. ನೀವು ಓಡ್ಬೇಕು. ಅದೇನ್ ನಿಮ್ಗೇನ್ ಕಷ್ಟ ಆಗಕ್ಕಿಲ್ಲ ಕಂಡ್ಬಿಡುವ, ಗಂಡಸರಿಗಿಂತ ಏನಿಲ್ಲ ಕಂಬಿಡು. ಈಗ ನೋಡು, ನಾವರ್ವೆ ಪ್ಯಾಂಟ್ ಹಾಕೊಂಡು ತಿರ್ಗಾಡ್ತೀವಿ, ಚಡಿ ಹಾಕೊಂಡು ತಿರ್ಗಾಡ್ತೀವಿ, ನಮ್ಗೆ ಕಾಲು ಫ್ರೀ ಆಗಿರ್ತದೆ. ನೀವು ಸೀರೆ ಹಾಕೊಂಡು ಓಡಾಡೋರು ರೂಢಿ ಇರ್ತದೆ, ಜೋರಾಗಿ ಓಡ್ಬಿಡ್ಬೋದು ಅಂತ. ಚೆನ್ನಾಗಿ ಹೇಳ್ತಾವ್ ರಾಜಣ್ಣ, ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟವನೆ. ನಿಂಗೆ ಟ್ರೈನಿಂಗ್ ಕೊಡ್ತಾನೆ, ಕೊಡ್ಲಿ ಬಿಡು. ಅಲ್ಕಸೋಬಣ್ಣ ನೀನೇ ಹೇಳು, ಕಾಲು ತಡಿಯಕ್ಕಿಲ್ವಾ? ಈಗ ಅವ್ರಿಗಾದ್ರೂ ರೂಢಿ ಇರ್ತದ, ನಮ್ಗಾದ್ರೂ ವಸ್ತು. ಈಗ ಅದು ಹಂಗೇ ದಿನ ಓಡ್ದಾಳಣ್ಣ ನಮ್ ಕಮಲಕ್ಕ. ಜಾಸ್ತಿ ನಡೀತಾರ ಅವರು. ಆಯ್ತು ಬಿಡಪ್ಪ, ಟೇಮ್ ಅದಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು. ನಿನ್ಗೆ ನಿನ್ಗೆ ಅದೇ ನಿನ್ಗೆ ಕೆಸರ್ ಕತೆ ಓಟ ಇಳಿ ಬಿಡು. ಪ್ಯಾಂಟ್ ಕೊಳಗಾಕಿಲ್ಲ ಅವನ್ಗೆ. ಏ ಚಂದ್ರಣ್ಣ, ನೀನು ಚಂದ್ರಣ್ಣನುವೆ, ನೀನ್ ರಾಜಣ್ಣ, ಇಬ್ರು ನೀವು ಕಡ್ಡಾಯ ಭಾಗವಹಿಸ್ಲೇಬೇಕು. ಮೂರ್ ಕಾಲನ್ ಓಟಕ್ ಹಾಕ್ಬಿಡವ, ಎರಡು ಇಬ್ರು ಸೇರ್ಸ್ಬಿಡೋದ ಹಾಕ್ಬಿಡೋದು. ಯಾವ್ದಾದ್ ಮೂರ್ ಕಾಲು ಸುಬ್ಬಣ್ಣ ಹೇಳ್ತೀನಿ ಕೇಳಿಸ್ಕೊಂಡಾಯ್ತು. ಹೊಸಿ ಹೆಣ್ಮಕ್ಳದ್ ಕೇಳ್ಬಿಡೋಣ. ಇರೋಣ ಗೋಣಿ ಚೀಲ ರಾಜಣ್ಣ, ಒಂದೆರಡು ಗೋಣಿ ಚೀಲವ ತಂದು ಕೊಡು. ನಮ್ಮ ಯಾಕೆ ನಮ್ಮನೇಲಿ ಒಂದ್ ಚೀಲ ಇಲ್ವಾ? ಏನ್ ಹಿಂಗ್ ಮಾತಾಡಿಯ ನೀನು? ಸುಮ್ನಿರು, ಹೊಸ ಚೀಲ ತರ್ಸವನೆ. ಅದ್ಕೇನ್ ಬಪ್ಪ, ನಾವೆಲ್ಲ ಇಲಾಖೆಯಲ್ಲೇ ವ್ಯವಸ್ಥೆ ಮಾಡ್ತೇವೆ. ನಾವು ಕೃಷಿ ಇಲಾಖೆಯಿಂದ ಎಲ್ಲಾನು ವ್ಯವಸ್ಥೆ ಮಾಡ್ಕೊಡ್ತೇವೆ. ಹೋಗವ ಬರ್ರಿ, ನೀವು ಓಡ್ಬೇಕಷ್ಟೇ. ನೀವು ಮುಂದೆ ಕೇಳು ಹೇಮಂತಪ್ಪ. ಅದ್ರ ಜೊತೆಗೆ ನಿಮ್ಗೆ ಮಡಕೆ ಒಳಗಡೆ ನೀರ್ ತುಂಬಿಕೊಂಡು ಮೂರ್ ಮಡಕೆ ತಲೆ ಮೇಲೆ ಇಡ್ಕೊಂಡದ್ದೆ ಓಡ್ಬೇಕು. ನಿಂಗೇನು ಸುಲಭ ಕಣದು? ದೇವ್ರಿಗೆ ನೀರ್ ತರಕ ಹೋಗಿಲ್ಲ ಮಡಕೆ ಕಣವ. ಒಂದೇ ನೀನ್ ಅಷ್ಟು ನೀಟಾಗಿ ಓದ್ಕೋಬತ್ತಿದ್ದೆ, ಇನ್ ಎರಡು ಜಾಸ್ತಿ ಇರ್ತವ ಅಷ್ಟೇ. ನಿನ್ಗೇನ್ ಸುಲಭ ಬಿಡು, ನಿನ್ಗೇನ್ ಸುಲಭ ಬಿಡು ಅಂತ ಅನ್ಬಿಟ್ಟು ಸಾಕು ಅಂತ ಕುಂತಾನೆ. ರಾಜಣ್ಣ ಕಮಲಕ್ಕನ ಹತ್ತಿಸ್ಬೇಕಲ್ಲ ಮೇಕೆ. ಇರಬರ ಬಹುಮಾನಗಳೆಲ್ಲ ಕಮಲಕ್ಕಂಗೆ ಬರ್ಲಿ ಅಂತ ನೋಡ್ದ. ಎಂತ ಒಳ್ಳೆ ಮನ್ಸು ನೋಡ್ದ, ಇಂತ ಮನ್ಸು ಯಾರಿಗ್ ಬಂದದ ಹೇಳು ಚಂದ್ರಣ್ಣ. ರಾಜಣ್ಣನ್ ಒಬ್ಬನಿಗೆ ಮತ್ತೆ ಮೂರ್ ಮಡಕೆ ಹೊತ್ಕೊಂಡು ಓಡೋದು ಯಾವ ಮಾ ಬ್ಯಾಲೆನ್ಸ್ ಮಾಡ್ಕೊಂಡದ್ದಾನೆ. ಗುಡ್ಗುಡ್ಗುಡ್ ಓಡ್ ಬಂದ್ಬಿಡ್ತಾಳ ನಮ್ ಕಮಲಕ್ಕ. ಎಲ್ಗೆ ಮುಂದಕ್ಕೆ ಮುಂದಕ್ಕೆ. ಈಗ ರಾಜಣ್ಣ, ಈಗ ಈ ಸ್ಪರ್ಧೆಗೆ ನಮ್ ಕಮಲಕ್ಕ ಹೋಗ್ಬೇಕ ಬ್ಯಾಡ್ವ ಹೇಳು? ಹೋಗ್ಲಿ ಬಿಡು, ಎಲ್ಲಾದ್ರಲ್ಲೂ ಭಾಗವಹಿಸ್ಲವಳು. ಈಗ ಪುರುಷರದ್ರಲ್ಲಿ ನೀವಿಬ್ರು ಹೋಗಿರ್ತೀರ, ಮಹಿಳೆಯರದ್ರಲ್ಲಿ ನಾನ್ ಇರ್ತೀನಿ. ಎಲ್ಲಾದ್ರಲ್ಲೂ ಪಾರ್ಟಿಸಿಪೇಟ್ ಮಾಡ್ಬಿಡವ. ಹೇಮಂತಣ್ಣ, ಆ ಮೂರ್ ಕಾಲನ ಓಟಕ್ಕೆ ಇವರಿಬ್ಬರದು ಒಳ್ಳೆ ಜೋಡ ತರ ಅವ್ರೆ. ನೀ ಬರಕಿಲ್ವಾ? ನಾನು ವಿಸಿಲ್ ಊತ್ತೀನಿ. ಡಿಪಾರ್ಟ್ಮೆಂಟ್ ಅವ್ರು ಇರ್ತಾರೆ. ಸುಬ್ಬಣ್ಣ ಹೆಂಗೆ ನಿಮ್ನ ಮುಂದೆ ಬಿಟ್ಬಿಟ್ಟು ಅವ್ರು ಜಾರ್ಕತ್ತಾ ಇದಾರ ನೋಡಿದ್ರಪ್ಪ. ಅಲ್ಲ ಒಂದು ಗಾದೆ ಇಲ್ವಪ್ಪ, ಅದೇನು ಅಂತಂದ್ರೆ ಕಂಡೋರ್ ಮಕ್ಕಳನ್ನ ಬಾವಿಗೆ ತಳ್ಬಿಟ್ಟು ಆಳ ನೋಡ್ತಿದ್ರಂತೆ. ತಳ್ತಿವ ಅದೇ ಕಂಡೋರ್ ಮಕ್ಕಳದವ್ ನಾವು. ಸುಬ್ಬಣ್ಣ, ನಾವು ನೀನು ಎಲ್ಲ ಏನ್ ಹೇಳ್ಬೇಕು ಗೊತ್ತಾ ರಾಜಣ್ಣ? ನೀವು ನಡ್ರಿ, ಹಿಂದ್ಗುಂಟ್ ನಾನು ಬರ್ತೀನಿ. ಆಗ್ಲಿ ಬಿಡಿ, ಸಲ ಉದ್ದನಂತೆ ನಮ್ಮ ಸುಬ್ಬಣ್ಣ. ಕೆಲಸ ಮಾಡ್ಬಿಡಣ, ನಮ್ ಸುಬ್ಬಣ್ಣನ್ ಜೊತೆಗೆ ಬಾಬಣ್ಣನ್ ಸೇರ್ಸ್ಬಿಡಣ. ಸರಿ ಬಿಡಪ್ಪ, ಬಾಬಣ್ಣನ್ ಸೇರ್ಸ್ಬಿಟ್ಟದ್ದೆ ಮೂರ್ ಕಾಲ ಕಟ್ಬಿಡುದು. ಓಡಿಸ್ಬಿಡುದು ಒಂದೇ ವಾರಕ್ಕೆ ಅವರು ಸೇರೈತದೆ. ಇಲ್ಲ ನಮ್ ಹೇಮಣ್ಣ ಆದ್ರೂ ಆಸೆ. ಓಡ್ತಾ ಓಡ್ತಾನ ನಮ್ ಹೇಮಣ್ಣ. ಅವ್ರನ್ನಾರು ಕಟ್ಬಿಡಿ ಏನಿಲ್ಲ, ಇಬ್ರಿಗೂ ಸರಿಯಾಗದ, ಅವ್ರು ಎರಡು ಜೋಡೆತ್ತು ನೀವ್ ಎರಡು ಜೋಡೆತ್ತು ಸರಿಯಾಗಿದೆ. ಆಗಕ್ಕಿಲ್ಲ ಕನ್ಸುಬಣ್ಣ, ಏಮಣ್ಣ ನಿನ್ ಜೊತೆ ಕಾಲ್ ಕಟ್ಟಿದ್ರೆ ವಚರಕ್ಕೆ ಭಾರ ಜಾಸ್ತಿ ಆಗೋಯ್ತದ. ಬಲ ಎಲ್ಲ ಒಂದೇ ಸಲೀಸಾಗಿ ನಾ ಮುಂದೆ ಕೊಯ್ತಾರ ಅಷ್ಟೇ. ವಚರಕ್ಕೆ ಆದ್ರೆ ಬ್ಯಾಲೆನ್ಸ್ ಮಾಡ್ಕೋಬೇಕು. ಆಗಕ್ಕಿಲ್ಲ ಬ್ಯಾಲೆನ್ಸ್, ಎಂತೆಂತ ಬ್ಯಾಲೆನ್ಸ್ ಮಾಡ್ತಾರೆ. ಹೋಲಿ ಬಿಡಪ್ಪ, ಕೆಸರ್ ಗದೆ ಓಟ್ ಅಷ್ಟೇ ಹಾಕಿರೋ ಕೆಸರೆಲ್ಲ ಮೇಲಕ್ ಬಂದ್ಬಿಡ್ತದೆ ಈಗ. ಅಲ್ಲ ಟವಲ್ ನಲ್ಲಿ ವಡೆ ಸುತ್ತಿ ಮಡಗ್ಬಿಟ್ರ ಆಯ್ತಾ? ಅದೇನು ವಡೆಯ ಅಲ್ಲೇ ಬಡಿಕಂದೆ ಇಲ್ಲ ಒಂದ್ ಸಟಿಗೆ ಗಮ್ಲೆಟು ನಿಮಗ್ ತಡ್ಕೊಳಕ್ ಆಯ್ತಿಲ್ಲ. ನೋಡವ ಲಕ ಲಕ ಲಕ ಅಂತಿಲ್ವ ಟವಲು, ಲಕ ಲಕ ಲಕ ಅಂತದ ನನ್ ಬಟ್ಟೆ ಹಂಗಂತದ ಹಂಗ ಟವಲು. ಈಗ ಅದೇ ನನ್ಗೆ ಡೌಟ್ ಆಗಿರೋದು. ಈಗ ಸುಬ್ಬಣ್ಣ ಯಾವಾಗ್ಲೂ ಹೇಳ್ತಿರ್ತಾನಲ್ಲ ಡೌಟ್ ಎಸ್ ಅಂತ, ಈಗ ಮೇಲ್ ಕೆಸರ್ ಗದ್ದೆ ಇಳ್ದನ ಇಲ್ವಾ ಅಂತ ಡೌಟ್ ನಂಗೆ. ಈಗ ರಾಜಣ್ಣ, ಈಗ ಸಂಕ್ರಣ ದಸರಾ ಅಂದ್ರೆ ಹೆಂಗ್ ರೆಡಿ ಆಯ್ತಿದ್ದ ಹೇಳು. ಹೊಸ ರೇಷ್ಮೆ ಪಂಚೆ ಅವ ರೇಷ್ಮೆ ಪಂಚೆ ಇವ ಪ್ಯಾಂಟ್ ಹಾಕೊಂಡ್ರೆ ಅದಕ್ಕೊಂಚೂರು ಕೊಳೆ ಹಾಕಕ್ಕಿಲ್ಲ, ನೋಡ್ಕೊತಾನೆ ಇರ್ತಾನೆ ಹಿಂಗೆ. ರೇಷ್ಮೆ ಪ್ಯಾಂಟ್ ಹಾಕೊಳಕ್ಕದ ಈಗ ಹಾಕು ಅಂತ ಕೆಸರ್ ಗದ್ದೆ ಓಟಕ್ಕೆ. ನಮ್ ಶಂಕ್ರಣ್ಣ ಹೇಳ್ತಿದ್ದ ಬರ್ಮಾತು ಒಂದಿನ ರೇಷ್ಮೆ ಪಂಚು ಹಾಕಿಲ್ಲ, ರೇಷ್ಮೆ ಶರ್ಟ್ ನೋಡಿಲ್ಲ ಅಷ್ಟೇ. ನೀ ಪ್ಯಾಟ್ ಹಾಕಿದ್ದೆ ನೀನ್ ನೋಡಿಲ್ಲ. ನೀನು ಯಾವ್ದ ಫೋಟೋ ತೋರಿಸ್ಬಿಟ್ಟು ನೋಡು ಇದ ನಾನು ಹಾಕೊಂಡಿವ್ನಿ ಹಾಕೊಂಡಿವ್ನಿ ಅಂತ ಹೇಳ್ತಿದ್ದೆ. ಏನಪ್ಪ ಚಂದ್ರಣ್ಣನು ಅವತ್ತೊಂದ್ ದಿನಕ್ಕೆ ಈಗ ಏನು 30ನೇ ತಾರೀಕು ನಮ್ಗೆ ರೈತ ದಸರಾ ಉದ್ಘಾಟನೆ ಅದೇ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ತವ ಬೆಳಗ್ಗೆನೆ 8 ಗಂಟೆಗೆ ರೆಡಿ ಆಗಿ ಎಲ್ಲ ಪಂಚೆಯೋ ರೇಷ್ಮೆ ಪಂಚೆಯೋ ಸೆಲ್ಯನೋ ಹಾಕ ರೆಡಿ ಆಗಿ ಬಂದ್ಬಿಡ್ತಾನೆ ನೋಡವ ನಮ್ ಚಂದ್ರಣ್ಣ. ಓ ರೈತ ದಸರಾ ಉದ್ಘಾಟನೆಗೆ ಸ್ಪರ್ಧೆ ಇರೋದು ನಮ್ಗೆ 27, 28ನೇ ತಾರೀಕೆ ಬಹುಮಾನ ಕೊಡೋದು. ಬಹುಮಾನ ಕೊಡೋದು 30ನೇ ತಾರೀಕು ಉದ್ಘಾಟನೆ ಮಾಡ್ತೀವಿ, 1ನೇ ತಾರೀಕು ಬಹುಮಾನ ಕೊಡ್ತೀವಿ. ರೈತ ದಸರಾ ಕಣವ ಇನ್ನೇನು ಬುಡವ ಹೋಯ್ತಾರದೆ ಕಣ. ರಾಜಣ್ಣನ ಕರ್ಕೊಂಡು ಸುಬ್ಬಣ್ಣನು ಕರ್ಕೊಂಡು ಏಮಂತಣ. ಈಗ ಏನಪ್ಪ ಈಗ ಸ್ಪರ್ಧೆ ಒಂದಾಯ್ತು, ಈಗ ರೈತ ದಸರಾ ಎಲ್ ಮಡಗ್ತಿರಪ್ಪ? ಏ ನಿನ್ ಗೊತ್ತಿಲ್ಲ ಸುಬ್ಬಣ್ಣ, ವರ್ಷ ವರ್ಷನು ಬರ್ತಿರ್ಲಿಲ್ಲ. ಜೀವನ ರಾಯನ್ ಕಟ್ಟೆ, ಜೀ ರಾಯನ್ ಕಟ್ಟೆಲಿ ಬಂದ್ಬಿಟ್ರೆ ಜೆ ಕೆ ಗ್ರೌಂಡ್ಸ್ ಗೆ, ಅಲ್ಲಿ ನಮ್ಮ ಕೃಷಿ ತೋಟಗಾರಿಕೆ ರೇಷ್ಮೆ ಪಶು ಸಂಗೋಪನೆ ಮೀನುಗಾರಿಕೆ ಅರಣ್ಯ ಎಲ್ಲ ಇಲಾಖೆಯವರು ಸೇರ್ಕೋತಾರೆ ಒಂದ್ ಕಡೆಗೆ. ನಿನ್ಗೆ ಏನ್ ಬೇಕು ಸವಲತ್ತುಗಳು, ಏನ್ ಮಾಹಿತಿ ಬೇಕು ಎಲ್ಲ ಕುಂತಾರೆ. ಕಣಪ್ಪ ಆಮೇಲೆ ಅಲ್ಟ್ ಮಾಡ್ಬಿಡು ಅಲ್ಲೇ ಒಂದ್ ಯಾವ್ದಾರ ಮನಿ ಕೆಳಗಿನಕೊಳಗ್ ಜಾಗ ನೋಡ್ಬಿಡು. ನಾನು ರೈತ ದಸರಾ ನೋಡು ಬಂದಿ ಅಂದ್ರೆ ಮನಿ ಕೆಳಗ್ ಜಾಗ ನೋಡುವಂತ ಅಂದ್ರೆ ಚಂದ್ರನ ಕಥೆ. ಬೆಳಗಾನ ತಿರ್ಗಾಡಕ್ ನೋಡಕ್ ಸಾಕಾಗಲ್ಲ ಟೈಮು ಅಂದ್ರೆ ನೀನಿರಪ್ಪ ನಗೋಸಿ ನಿದ್ದೆ ಬತ್ತೆ ಮನಿ ಕಬೇಕು. ಅದಕ್ಕ ಈಗ ಮೀನುಗಾರಿಕೆ ಇಲಾಖೆಯಿಂದ ಮತ್ಸ್ಯ ಮೇಳ ಮಾಡ್ತಾರೆ, ಎಂತೆಂತ ಮೀನ್ಗಳು ಬರ್ತವೆ ಗೊತ್ತ ಅಲ್ಗೆ. ನೋಡಿ ಮೀಕಣ ಮೀನ ಯಾವ್ದೋ ಮೀನಲ್ಲ, ಬೇಕಾದಷ್ಟರ ಬತ್ತದಂತೆ ಅದನ್ ನೋಡು. ಈ ರಾಜಣ್ಣನು ಕಮಲಕ್ಕನಿಗೆ ಹೇಳಿ ಹೇಳಿ ಸಾಕಾಯ್ತು, ಒಂದ್ ಮೀನ ತಂದು ಹೆಚ್ಚುಗಟ್ಟಾಗ ಒಂದ್ ಸಾರ್ ಮಾಡಿ ನಮ್ಗ ಒಂದಿನ ಇಕ್ಲಿಲ್ಲ ಕಮಲಕ್ಕ ಅಂತ. ಸುದ್ದಿಗಂತೂ ನೀನ್ ಹೋಗ್ಬೇಡ, ನಮ್ ಕಮಲಕ್ಕ ಅದನ್ನೆಲ್ಲ ಮಾಡೋದಿಲ್ಲ. ಹಂಗೆಲ್ಲ ಏಮತ್ತಣ್ಣ, ಇವನು ಅಲ್ಲಿ ಎಕ್ಸಿಬಿಷನ್ ಹೋಗ್ಬಿಟ್ಟು ಮೀನ್ಗಳ ಬಗ್ಗೆ ಪರಿಚಯ ಮಾಡ್ಕೋ ಅಂತ ಹೇಳಿದ್ರೆ ಆತರ ಮೀನನ್ ತಂದ ಇವತ್ತು ಅಡುಗೆ ಮಾಡ್ಬೇಕು ಅಂದ್ರೆ ಆಯ್ತದ? ಕೇಳ್ಕೋಬೇಕು, ನೋಡ್ಕೋಬೇಕು, ತಿಳ್ಕೋಬೇಕು, ಬೆಳ್ಕೋಬೇಕು, ಮಾರ್ಕೋಬೇಕು, ಕಾಸು ಮಾಡ್ಕೋಬೇಕು. ನೋಡು ಸುಬ್ಬಣ್ಣ, ತಿನ್ಕೋಬೇಕು ಅಂದ್ರೆ ಹೆಂಗೆ? ನೀನು ಮೀನ ತಿನ್ನದಿಲ್ಲ, ಮೀನ್ ತಿನ್ನವ್ ನಾನು. ಯಾವ ಮೀನ್ ತಿನ್ಬೇಕು ಯಾವ ಮೀನ್ ತಿನ್ನಬಾರದು ಅನ್ನೋದು ನನಗ್ ಚೆನ್ನಾಗಿ ಗೊತ್ತು. ತಿನ್ನೋರ್ಗಿಂತ ತಿಂದೆ ಇದ್ದವ್ರಿಗೆ ಜಾಸ್ತಿ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ವಿಚಾರದ ಬಗ್ಗೆ. ನಾಲಡ್ಜು ನಮ್ ಸುಬ್ಬಣ್ಣ ತುಂಬಾ ಎಲ್ಲ ತಿಳ್ಕೊಂಡವ್ನೆ ವಿಚಾರವ. ರಾಜಣ್ಣ ನೀನ್ ಕಡಿಮೆ ಅಂತ ಅನ್ಕೋಬೇಡ. ಬೋ ಆಸಾಮಿ ರಾಜಣ ನೋಡಕ್ ಏನು ಕಾಣಿಕೆ ಇರೋಲ್ಲ ನಮ್ ರಾಜಣ. ಈಗ ಇವನ್ಗೂ ಹೋಗಿ ಹೇಳ್ಬಿಡಿ ಅದೇನ ಸ್ಪರ್ಧೆ ಗಿರ್ದಾಗೆಲ್ಲ ರೆಡಿ ಆಗ್ಬಿಡಕ್ಕೆ. ಎಲ್ಕ ಈಗ ರೆಡಿ ಆಗ್ಬಿಡ್ಬೇಕು ನೋಡ್ರಪ್ಪ, ಇಷ್ಟು ಸ್ಪರ್ಧೆಗಳವೆ ಯಾಕ್ ಮುಂಚಿತವಾಗಿ ಹೇಳ್ತಾವನು ಅಂದ್ರೆ ಅವತ್ತು ನಿನಗ್ ಬಂದ್ ತಡರ್ಸಾಡ್ಬಾರ್ದಲ್ಲಿ ಮುಂಚಿತವಾಗ್ಲೇ ರೆಡಿ ಆಗಿ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ನಮ್ದೆಲ್ಲ ಹೆಸರು ಬರ್ಕೊಳಪ್ಪ, ನೀವೆಲ್ಲ ನನಗೆ ಹೆಸರು ಕೊಡಿ. ಎಲ್ಕ ಒಂದ್ ಕಡೆ ಬರ್ಕತ್ತೀನಿ, ಹಿಂಗ್ ಬೇರೆ ಬೇರೆ ಊರಲ್ಲಿರೋರ್ಗೂ ಹೇಳಿ. ಅಲ್ಲಿ ನಮ್ ಹೋಬಳಿ ಮಠದಲ್ಲಿ ಆಫೀಸ್ ಇಲ್ವಾ ನಮ್ದು ರೈತ ಸಂಪರ್ಕ ಕೇಂದ್ರಕ್ಕೆ, ಅಲ್ಲಿ ಹೋಗ್ಬಿಟ್ಟು ನಮ್ ಕೃಷಿ ಅಧಿಕಾರಿಗಳಿರ್ತಾರೆ ಅವ್ರಿಗೆ ಲಿಸ್ಟ್ ಕೊಡಿ ಅಂತಾನೆ. ಆವತ್ತೊಂದ್ ದಿನಕ್ಕೆ ಅವ್ರ ಲಿಸ್ಟ್ ಅಲ್ಲಿ ನೀವು ನಂಬರ್ ಕೊಟ್ಬಿಟ್ಟು ಬಂದ್ರೆ ಅವ್ರು ಡೇಟ್ ಇದನ್ನು ಎಲ್ಲ ವಿಚಾರವಾಗಿ ಕ್ಲೀನ್ ಆಗಿ ಹೇಳ್ಬಿಡ್ತಾರೆ. ಬಂದ್ಬಿಡೋದೆ ಹಚ್ಚಕಟ್ಟಾಗಿ ಜಮಾಯಿಸ್ಬಿಡಿ. ಆಯ್ತು ಕಪ್ಪ, ನಾವು ಈ ಕ್ವಾಟಾ ದಿಕ್ಕಿಂದ ಬತ್ತೀನಿ ದೂರ. ಡೌಟೇಶನ್ ಡೌಟ್ ಶುರು ಬಂದ್ಬಿಟ್ರೆ ಈಗ ಒಂದಿನ ಆಲ್ಟ ಆಗ್ಬೇಕು. ಅವ್ರ ಏನ್ ಮಾಡ್ಕೋಬೇಕು ಅದಕ್ಕೆ ಆಲ್ಟ್ ಅದಕ್ಕೆ ನೀವು ಕೇಳ್ಕೋಬೇಕೀಗ. ಕೋಟೆಯಿಂದ ಬತ್ತಿದ್ದಾರೆ, ನರಸೀಪುರದಿಂದ ಬತ್ತಿದ್ದಾರೆ, ನೀವು ಕೆಆರ್ ನಗರದಿಂದ ಬತ್ತಿದ್ದಾರೆ, ಪಿರಿಯಾಪಂಡದಿಂದ ಬತ್ತಿದ್ದಾರೆ, ಏಳು ತಾಲೂಕಿಂದನು ಬತ್ತಿದ್ದಾರೆ. ಫಸ್ಟ್ ಏನ್ ಮಾಡ್ಬೇಕು, ನಿಮ್ ತಾಲೂಕುಗಳಲ್ಲಿ ಆಯ್ತವೆ ತಾಲೂಕ್ ಮಟ್ಟದ ಸ್ಪರ್ಧೆಗಳು, ಕೋಟೆಯಲ್ಲಿ ಆಯ್ತದೆ, ನರಸೀಪುರದಲ್ಲಿ ನರಸೀಪುರದಲ್ಲೇ ಆಯ್ತದೆ, ಫಸ್ಟ್ ತಾಲೂಕ್ ಮಟ್ಟಗಳಲ್ಲಿ ಎಲ್ಲ ನಡೀತವೆ. ತಾಲೂಕ್ ಮಟ್ಟದಲ್ಲಿ ಗೆದ್ದವ್ರನ್ನ ಜಿಲ್ಲಾ ಮಟ್ಟದಲ್ಲಿ ನಾವು ಕರ್ಕ ಬಂದು ಅಲ್ಲಿ ಬಿಡ್ತೇವೆ. ಕೆಂಬಸಲ್ಲಿ ಕೂರಿಸ್ಕೊಂಡ್ ನಿನಗೆ ನಾವು ಹೇಳೋದು ಅಲ್ದೇನೆ ಎಲ್ಕ ಕರ್ಕೊಂಡು ಹೋಗೋಕು ಅದ್ದ ಚಂದ್ರಣ. ನಾವು ಈ ಚಂದ್ರಣ ಏನ್ ಅನ್ಕೊಂಡ್ಬಿಟ್ಟ ಅಂದ್ರೆ ಅದೇನೋ ಊರ್ ಗೆದ್ದು ಮಾರ್ಗೆಲ್ಲೋ ಅಂತ ಏನೋ ಅನ್ನಲ್ಲ, ಈಗ ಇಲ್ಲಿಂದ ಮಾರಕ್ಕ ಯಾಕೆ ಕೊಡೋ ಅಂತ ನೋಡದ ಅವನು. ರಾಜಣ್ಣ ನಾನೇನ್ ಅನ್ಕೊಂಡ್ಬಿಟ್ಟಿ ಅಂತಂದ್ರೆ ಈ ನಮ್ ಗರ್ಡಿಯಿಂದ ಪೈಲ್ವಾನರ್ಗಳು ಕರ್ಕೊಂಡ್ ಹೋಯ್ತಿದ್ರಲ್ಲ ಕುಸ್ತಿಗೆ ಆಕಾಡಕ್ಕೆ, ಏನ್ ಒಳ್ಳೆ ಪೇಟ್ ಹಾಕ್ಬಿಟ್ಟು ಏನು ತಮಟೆ ಬಾರಿಸ್ಕೊಂಡು ಹೋಯ್ತಿದ್ರೆ ಪೈಲ್ವಾನು ಒಂದೇ ನಿಮಿಷಕ್ಕೆ ಚಿತ್ ಮಾಡ್ಬಿಡ್ಬೇಕು ಎದುರಾಳಿಯ. ಹಂಗ್ ಕರ್ಕೊಂಡು ಹೋಯ್ತಿದ್ರು ಕಪ್ಪ, ಹಂಗ್ ಕರ್ಕೊಂಡು ಹೋದಾರೇನೋ ನಮ್ಗೆಲ್ಲ ಅನ್ಕೊಂಡಿ. ನೀನು ಸ್ಪರ್ಧೆಗೆ ಹೋಗಕ್ಕೆ ನಿನ್ ಎಲ್ಲಾರ ಹಂಗ್ ಕರ್ಕೊಂಡು ಹೋದಾರ ಅಲ್ಲ ಕವ್ವ, ಊರಲ್ಲಿ ಗೆದ್ದಿರಕ್ಕಿಲ್ವ ನಾವು? ಅದಕ್ಕೆ ಈಗ ಪೈಲ್ವಾನ್ ಮೂಗನ್ ಕತೆ ಕಾಲ ಹೇಳ್ತಾವ್ರೆ. ಈಗ ಹಳ್ಳಿ ಒಲಿಂಪಿಕ್ಸ್ ಭಾಗವಹಿಸ್ತಾರ ಹಳ್ಳಿಯವರೆಲ್ಲ, ಹೆಂಗ್ ಕರ್ಕೊಂಡು ಹೋದ್ರು ನೀನು ಭಾಗವಹಿಸು? ಪಥ ಸಂಚಲನ ಮಾಡ್ತಾರಲ್ಲಪ್ಪ ರೈತರೊಳಗೆ ಅಂತಾನೆ ಕ್ರೀಡೆ ಮಡಗಿರೋದೇ ವಿಶೇಷ ಅಲ್ವಾ ಚಂದ್ರಣ್ಣ? ನಮಗೂ ಸ್ಥಾನಮಾನ ಸಿಗ್ಬೇಕು, ಸಿಗ್ಬೇಕಲ್ವಾ ಸರ್ಕಾರ ಇವತ್ತು? ಅದಕ್ಕೆ ರೈತರೊಳಗೆ ಅನುಕೂಲ ಮಾಡಿ ಅವ್ರಿಗೂ ಸ್ವಲ್ಪ ಖುಷಿ ಕೊಡ್ಬೇಕು ಅಂದ್ಬಿಟ್ಟು ಈ ಕಾರ್ಯಕ್ರಮ ಮಾಡದೆ. ಅಜಣ್ಣ ಒಂದ್ 5,000 ಐಸ್ಕೊಂಡ್ ಟ್ರ್ಯಾಕ್ಟರ್ ತಂದ್ಬಿಡು ಹೋಗ್ಲಿ, ಇರ್ಲಿ ಈಗ ಸಂಧ್ಯಾಕ ಕಾಲ್ ಕಟ್ಕತ್ತೀನಿ ಸುಮ್ನೆ ನೋಡ ಅದೇನ್ ಮಾಡಿ ಅಂತ. ಮೂರ್ ಕಾಲು ಕಾಲ್ ಕಟ್ಟದು ಅಂದ್ರೆ ನಿನ್ ಕಾಲ್ ಇಡ್ಕೊಳ್ಳೋದಲ್ಲ, ಇವನ್ ಕೇಳ್ತಿರ್ತಾರೆ ಮೂರ್ ಕಾಲ್ ಬೇಟೆ, ನಾಲ್ಕ್ ಕಾಲ್ ಬೇಟೆ, ಒಂದ್ ಕಾಲ್ ಬೇಟೆ ಅಂತ. ಯಾವ ಭೇಟಿಯ ರಾಜಣ್ಣ? ಅದು ಈಗ ನಿಂದೊಂದ್ ಕಾಲ್ನು ನಂದೊಂದ್ ಕಾಲ್ನು ಕಟಾಕೊಳ್ಳೋದು ಓಡೋದು. ಓಹೋಹೋ, ರಾತ್ರಿಯ ಓಡು ನೀನು ಮಾಡ್ಕೋಬೇಕು ಅದೇ ಸ್ಪರ್ಧೆ ಅದು. ಓಹೋಹೋ, ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ಓಡಿದ್ರೆ ಪ್ರೈಸ್ ಬರ್ತದೆ ನೋಡು. ನಮ್ಮ ಸುಬ್ಬಣ್ಣನು ಕಳಿಸ್ಬಿಡಮ್ಮ ಬಿಡು. ಅದಕ್ಕೆ ಹೇಳದ್ದು ಆಗಕ್ಕಿಲ್ಲ ಅದು ಅಂತ ನಾನು. ನೀನೇನ್ ಮಾಡದೆ ಅವ್ರನ್ನ ಕಳಿಸ್ಬಿಟ್ಟದೇ ಹಿಂದುಳ್ಕೊಬಿಡುವ ಅಂತ ಮಾಡ್ಬಿಟ್ಟ? ಇಲ್ಲ ಇಲ್ಲ ಇಲ್ಲ, ನಾನೇನ್ ಕಳ್ಳಾಟ ಆಡ್ದನ ಏಮಪ್ಪ, ನಾನು ಬರ್ತೀನಿ ಮೊದಲು ಊರಲ್ಲಿ ಗೆಲ್ತೀನಿ, ರೈತ ಸಂಪರ್ಕ ಕೇಂದ್ರಕ್ಕೆ ನಾನೇ ಮೊದಲ ಹೆಸರು ಬರಸ್ತೀನಿ. ಹಾಲ್ ಕರಿಯೋ ಸ್ಪರ್ಧೆಗ ನೋಡು ಈ ಬಂದ್ರಿ ಎಲ್ಕ ಇದೆಲ್ಲ ಆದ್ಮೇಲೆ ಕಡೆ ದಿನಕ್ಕೆ ಹಾಲ್ ಕರಿಯೋ ಸ್ಪರ್ಧೆ ಅಲ್ಲೇ ಜುರಾಯಿನ ಕಟ್ಟೆಲಿ, ಜುರಾಯಿನ ಕಟ್ಟೆಲಿ ಹಾಲ್ ಕರಿಯೋ ಸ್ಪರ್ಧೆ ಮಾಡ್ಬಿಟ್ಟು ಅಲ್ಲೇ ನಿನಗೆ ಯಾರ್ಯಾರು ಹೆಚ್ಚಿಗೆ ಹಾಲ್ ಕರೆದಿರ್ತಾರೆ ಹಸ ಮೇಯಿಸಿ ಅವ್ರಿಗೆಲ್ಲ ಅಲ್ಲೇ ಬಹುಮಾನ ಕೊಡ್ತಾರೆ. ಕಮಲಕ್ಕ ನಿಮಗೆ ಬಹುಮಾನ ಗ್ಯಾರಂಟಿ, ನಿನ್ನಷ್ಟು ಅಚ್ಚುಕಟ್ಟಾಗಿ ಒಳ್ಳೆ ಹಾಲ್ ಕೊಡ್ತದೆ ಅಂದ್ರೆ ಎಲ್ಲ ಈಗ್ಲಿಂದ ರೆಡಿ ಮಾಡ್ಕೊಬಿಡು. ಏನಾಯ್ತದೆ ಗೊತ್ತೇನಣ್ಣ, ಹಾಲ್ ಕರೆದು ಕರೆದು ಪಾಪ ದನ ಸುಸ್ತಾಗಿ ಮಲ್ಕೊಂಡ್ಬಿಡ್ತದೆ. ಬೇಡ ಕಣ್ಣ, ಇನ್ನೇನು ಅಂತಿದೆ ಒಳ್ಳೆ ಚೆನ್ನಾಯ್ತು. ಪ್ರಾಣಿ ಹಿಂಸೆ ಅದು ನಂಗೆ ಬೇಡ ಬಿಡು. ಬೆಳಗ್ಗೆ ಒಂದ್ಸತಿ ಕರೀತಾರೆ, ಸಂಧ್ಯಕ್ ಒಂದ್ಸತಿ ಕರೀತಾರೆ, ನೋಡ್ಕಂದದೆ ಯಾರ್ದು ಎರಡು ಸಮಯದಲ್ಲೂ ಚೆನ್ನಾಗಿ ಯಾವ್ದು ಬತ್ತು ಅಂದ್ರೆ ಅವ್ರಿಗೆ ಪ್ರೈಸ್ ಕೊಡ್ತಾರೆ. ಸಿಕ್ಕಾಪಟ್ಟೆ ಕರೆದು ಬಿಡ್ತಾರಲ್ಲ ಹಸ ಹಾಲ್ ಕರೆದ್ರೆ ನೋವಾಯ್ತು ಅನ್ಬಿಟ್ಟು ಹಾಲ್ ಕರಿಯದೇ ಇರಕ್ ಆದದವ್ವ. ಹಾಲ್ ಕರೋಣ ಒಂದ್ ಸ್ವಲ್ಪ ಪ್ರಕೃತಿ ನಿಯಮಕವ ಬಹುಮಾನ ಬರ್ಲಿ ಅಂತ ಬುಡವ ಎಳ್ದಿ ಕರೆಯಕ್ ಅಂತ. ಕಮಲಕ ನೀನ್ ಚೆನ್ನಾಗಿ ಮಾತಾಡ್ದೆ ಏಮಪ್ಪ, ನೀನು ಒಂದ್ ಚೆನ್ನಾಗಿ ಹೇಳಿದ ವಿಷಯವ. ಹಾಲ್ ಕರೆಯ ಸ್ಪರ್ಧೆ ಆದ್ಮೇಲೆ ಬಹುಮಾನ ಕೊಡ್ತಾರೆ ಅಂತ ಹೇಳ್ಬಿಟ್ಟೆ ನಾನೆಲ್ಲೋ. ಅಲ್ಲಿದ್ದವ್ರಿಗೆ ಎಲ್ಲರಿಗೂ ಒಂದೊಂದ್ ಲೀಟರ್ ಹಾಲ್ ಕೊಟ್ಟಾರೇನೋ ಕುಡಿಯಕ್ಕೆ ಕೊಡ್ತಾರೆ ಬಿಡು. ಚಂದ್ರಣ ಪರವಾಗಿಲ್ಲ ಕಯ್ಯ, ಹಂಗ ನೋಡಿ ಅಲ್ಲಿ ಮೂಗಮ್ಮು ಅಲ್ಲ ಕಣಪ್ಪ, ಇವನು ಹಸು ಸಾಕ್ತೀನಿ ಹಾಲ್ ಕರಿತೀನಿ ಸ್ಪರ್ಧೆಲಿ ಭಾಗವಹಿಸ್ತೀನಿ ಅನ್ನೋದ್ ಬಿಟ್ಬಿಟ. ಅಲ್ಲಿ ಯಾವ್ದೋ ಹಸು ಯಾರೋ ಹಾಲ್ ಕರೆದ್ರೆ ಇವನು ಹೋಗ್ಬಿಟ್ಟು ಲೀಟರ್ ಗಟ್ಲೆ ಹಾಲ್ ಕುಡಿಯೋ. ಯಾರೋ ಯಾಕಪ್ಪ ಸುಬ್ಬಣ್ಣ, ನೀನು ಬೇರೆವನ ರಾಜಣ್ಣ ಬೇರೆವನ ಕಮಲಕ್ ಬೇರೆವಳ, ನಮ್ಮ ಹಸು ಏನ್ ತಗೊಂಡ್ ಹೋಯ್ತಾ ಇದೀವ ಅಲ್ಲಿಗೆ? ತಗೊಂಡ್ ಹೋಯ್ತಿಲ್ಲ ನಿಂದ ಕೊಟ್ಟಗಲ್ ಕಟ್ಬಿಟ್ಟು ನೋಡಕ್ಕು ನೀನು ಹೋಯ್ತಿದ್ಯಾ ನೋಡಕ್ಕಲ್ಲ. ಏ ಚಂದ್ರಣ್ಣ, ಎಲ್ಲಾ ರಸುಗಳನ್ನು ಒತ್ಕೋ ಹೋಗಕ್ಕಾದ ಚಂದ್ರಣ್ಣ, ಅಚ್ಚುಕಟ್ಟಾಗ ಅದಕ್ಕೆ ಅಂತಲೇ ವರ್ಷಾನ್ ಗಟ್ಲೆ ಚೆನ್ನಾಗಿ ಮೇಯಿಸಿರ್ಬೇಕು. ಇವತ್ ಸ್ಪರ್ಧೆ ಇದೆ ಅಂದ್ರೆ ಇವತ್ ಮೇಯಿಸ್ಬಿಟ್ಟು ನೀನು ಬೆಳಿಗ್ಗೆ ಸಾಯಂಕಾಲ ತಂಗ್ ಬಸ್ ಸ್ಟ್ಯಾಂಡ್ ಹತ್ರ ನಿಂತ್ಕೊಂಡು ನಿನ್ನ ಹಸು ಇಲ್ಲಿ ಒಣಗ್ತಾ ನಿಂತಿರ್ತದೆ, ಅದನ್ನ ಕರ್ಕೊಂಡ್ರೆ ಒಂದ್ ಪಾವು ಹಾಲ್ ಕೊಡಲ್ಲ ಬಿಡು. ಹೋಗವ ನಮ್ಮನೆ ಕೆಂಪಿ ಇಲ್ವಾ, ಒಂದೊಂದು ವಾರ ಹುಲ್ಲ ಹಾಕ್ತಾಳೆ ಚೆನ್ನಾಗಿ ದಷ್ಟ ಪುಷ್ಟವಾಗಿ ಇಲ್ವಾ. ಬರೀ ಒಂದಿಷ್ಟು ಹುಲ್ಲ ಹಾಕ್ಬಿಟ್ರೆ ತಿಂಡಿ ಕೊಡ್ಬೇಕು. ಕೆಂಪಿನೂ ಅವ್ರನ್ನೇ ಕಳಿಸು, ಕೆಂಪಸ್ ಕೆಂಪಿನೂ ಕಳಿಸ್ತೀನಿ ಬಿಡು. ನೀನು ಚೆನ್ನಾಗಿ ಮಾತಾಡ್ತೀಯ ಕಂಬಿಡು ಚಂದ್ರಣ. ಮತ್ತ ಈಗ ಇನ್ನು ಏನೇನೈತಪ್ಪ ಅವತ್ತು ನೋಡಿ, ಎಷ್ಟು ಕಾರ್ಯಕ್ರಮಗಳವೆ, ಇಷ್ಟು ಕಾರ್ಯಕ್ರಮದಲ್ಲೂ ರೈತರ ಒಳಗೆ ಅಂತಾನೆ ಮಾಡ್ತಾ ಇರೋದ್ರಿಂದ ಎಲ್ಕ ನೀವು ಊರಿಂದೆಲ್ಲ ಏನಾರು ಬಸ್ ಗೀಸ್ ವ್ಯವಸ್ಥೆ ಮಾಡಿದೀರಾ? ಹಂಗೇನಿಲ್ಲ ಕಜ್ಜಣ್ಣವರು, ಇಂಥ ಟೈಮ್ಗೆ ಸುಬ್ಬಣ್ಣ ಅದಕ್ಕಿಂತ ಹೆಚ್ಚಾಗಿ ಚಂದ್ರಣ್ಣಂಗ್ ಒಂದು ವಿಷಯ ಹೇಳು, ಹುಲ್ನ ಕೆಂಪಿ ಹಾಕ್ದಳಂತ ನೀವನ್ ಕರೆಯಕ್ ಹೋದ್ರ ಒದಗಿ ಒದಗಿ ತೀಸ್ಕೊಂಡನು. ಅದಕ್ಕೆ ಯಾಕಂದ್ಬಿಡು ಆಲ ನಾನ್ ಕರೆಯೋದಿಲ್ಲ, ಅದಕ್ಕೆ ಅದ್ ಯಾವ್ದೋ ಸಿನಿಮಾದಲ್ಲಿ ಸೀರೆ ತಲೆ ಮೇಲೆ ಹಾಕೊಂಡು ಹಾಲ್ ಕರಿತಾನಲ್ಲ ದಿನೇಶ್, ಹಂಗ್ ಕರಿಬೇಕಾಯ್ತದ ಅಷ್ಟೇ. ದಿನೇಶ್ ಕರ್ದಂಗ್ ಕರಿಯಕ್ ಹೋದ್ರೆ ನಾನು ಆಮೇಲಿಂದ ಫೈಟಿಂಗ್ ಆಡ್ಬಿಡ್ತಾವ ಹಸುಗಳು ನನ್ನ ಮೇಲೆ. ಹಂಗಿಲ್ಲ, ಅದಕ್ಕೆ ನಾವು ಹೋಗೋದಿಲ್ಲ. ಇವನ್ ಹೆಂಗೆ ಅಂದ್ರೆ ಏನ್ ಗೊತ್ತಾ, ಇವನು ಹಸು ಸಾಕವನೆ ಸಾಕವನೆ ಅಂದ್ರೆ ಇವನೇನು ಹುಲ್ಲು ಹಾಕಕ್ಕಿಲ್ಲ, ತಗೊಂಡವನೇ ಕೆಂಪಿ ಹುಲ್ಲು ಹಾಕ್ತಾಳೆ, ಹೆಂಗೋ ಹತ್ಲಾಗ ಬೆಳೀತಾ ಐತೆ, ಹಾಲು ಕರ್ಕೋತಾಳೆ, ಇವನಿಗೊಂದು ಅರ್ಧ ಲೀಟ್ರ್ ಕೊಡ್ತಾಳೆ ಅಷ್ಟೇ ಸಾಕು ಅಂತ. ಸ್ಪರ್ಧೆ ಆಗಿರದೆ ಕಳಿಸು ಅಂದ್ರೆ ಇವನು ಇವರ ಪ್ರಾಣ ಇವನ್ ಕರ್ಕೊಂಬರಕ್ಕಿಲ್ಲ. ಬೇಕಾದ್ರೆ ಹಸು ಕತ್ಕೊಂಡು ಚೀಟಿ ಹಾಕ್ಬಿಟ್ಟು ಅಡ್ರೆಸ್ ಇಂಥ ಅಡ್ರೆಸ್ ಮುಟ್ಟಿಸ್ಬಿಡಿ ಅಂತ ಆ ತರ ಯಾರಿಗಾರು ಕಟ್ ಕಳಿಸ್ಬಿಡ್ತಾನೆ ಅನ್ನೋ. ಇಲ್ಲ ಕಸುಮರು ಚಂದ್ರಣ್ಣ, ಹಸಿನ ಜೊತೆ ಮಾಡ್ಬಿಟ್ಟು ಕಮಲಕ್ಕನ ಜೊತೆ ಕಳಿಸು. ಆಯ್ತು ಬಿಡಪ್ಪ, ಈಗಲೇ ನೋಡಿ ಇಲ್ಲೇ ಸುಬ್ಬಣ್ಣ ಬಂದೇ ನನ್ನ ಬಿಟ್ಬಿಟ್ಟು ನಿಮ್ ಜೊತೆಗೆ ಓಡ್ಬಿಡ್ಲಿಲ್ವಾ? ಹಂಗೆ ತಾನೆ ನಿನ್ ಜೊತೆ ಕರ್ಕೊಂಡು ಹೋಗುವ ದಸರಕ್ಕೆ ಪುಸಲಾಯ್ಸೋದ್ರಲ್ಲಿ ನಿಶ್ಚಿ ಮಾಮ. ಈಗ ಫಿಟ್ಟಿಂಗ್ ಇಟ್ಬಿಡ್ತಾನೆ ಒಳಗೆ. ಈಗ ಫಿಟ್ಟಿಂಗ್ ಇರ್ಲಿ, ಈಗ ಏನಪ್ಪ ನೀನ್ ಅದೇನ ವಡೆ ತೆಗಿತೀಯ ಇಲ್ವಾ? ಕೊಟ್ನಲ್ಲ ಯಾವಾಗಲಿ ಎಲ್ಲ ಎಣ್ಣೆ ಇಲ್ಲ ಪೇಪರ್ ಇರ್ಕೊಂಡ್ಬಿಡ್ತು. ಅಲ್ಲ ಅಲ್ಲ ಕೊಡಕ್ಕೆ ಬಂದಿದ್ದೆ ಕೊಡು ಅಂತ ನಾನು ಅಂದೆ, ಅದಕ್ಕೆ ಮಡಿಕೊಂಡ ಮರ್ತ್ಬಿಟ್ಟ. ಗಮನ ವಡೆ ಗಮನ ಅವನು ಕೆಂಪಿಗೆ ಹೇಳ್ಬಿಟ್ಟು ಬಂದವನೇ ವಡೆ ತತ್ತೀನಿ ಅಂತ. ವಡೆ ಬರ್ಲಿಲ್ಲ ನಾವು ತಿನ್ಲಿಲ್ಲ. ಅವಳಿಗೂ ತಂದಿವನಿ ಕಣ, ಅದು ಬೇರೆ ಸಪ್ರೇಟ್ ಬಣ್ಣ. ಕೆಂಪಿಗೆ ಸಪ್ರೇಟ್ ಕವರ್ ಅದೆ, ನಮ್ ಕವರೇ ಬೇರೆ ಕೆಂಪಿ ಕವರೇ ಬೇರೆ ಅಂತ. ಈಗ ಈಗ ಹಸು ಹೊಡ್ಕೊಂಡು ಹೋಯ್ತಾಳೆ ಕೆಂಪಿ ಹಂಗಾರೆ ಕಳಿಸ್ತೀನಿ ಹಾಲ್ ಕರಿಯೋ ಸ್ಪರ್ಧೆಗೆ. ಕರೀಲಿ, ಅದ್ ಎಷ್ಟು ಬರ್ತದ ಬರ್ಲಿ, ಹಾಲು ಪ್ರೈಸ್ ಬಂದ್ರು ಬರ್ಲಿ, ಬದ್ರು ಹೋಲಿ ಪಾರ್ಟಿಸಿಪೇಟ್. ಆಮೇಲೆ ಬಹುಮಾನ ಬತ್ತು ಅನ್ಬಿಟ್ಟು ಕೆಂಪಿ ಊರು ಬಂದಿಟ್ಲೆ ಕೆಂಪಿ ತಗೋ ಬಹುಮಾನ ಕಿತ್ಕೊಬೇಡ, ಅದ ಅವಳಿಗೆ ಅದು ಅಷ್ಟೊಂದ್ ಕುರೂರಿ ಅಲ್ಲ ಕಯ್ಯ. ನಾನು ಕೆಂಪಿ ಮೇಲೆ ಒಂದ್ ತರದ ಅಭಿಮಾನ, ತರದ ಅಭಿಮಾನ ಕರಾಜಣ ಗೊತ್ತಿಲ್ವ ನಿನಗೆ. ಈಗ ಹೋಗ್ಲಿ ಕೆಂಪಿನ ಕರ್ಕೊಂಡು ಹೋಗಿ ಹೊಸಿ ದಸರಾ ಗಿಸರ ನೋಡ್ಕೊಂಬಾ. ಈ ವರ್ಷ ಆದ್ರು ಪ್ರತಿ ವರ್ಷ ನೀನ್ ಬರೀ ಇವನ್ ಮಾಡ್ತಿದ್ನಲ್ಲ ಹಂಗೇನೆ ಒಳ್ಳೆ ಶಿವ ಹೇಳ್ಬಿಡು ನೀನು. ವರ್ಷ ವರ್ಷ ಜೋರಾಗಿ ನಡೀತದೆ ಕಚ್ಚಂದ್ರ, ಈ ಸಾರಿ ಅದೇನೋ ಜೋರಾಗಿ ಮಾಡ್ತಾರಂತೆ ಕಣ್ಣಪ್ಪ ದಸರವಾ. ಎರಡು ವರ್ಷ ನಿಂತೋಗಿತ್ತಲ್ಲ ಕೊರೋನಾ ಕಾರಣಕ್ಕೆ, ಈ ಸಾರಿ ಅದೂರಿಯಾಗಿ ಮಾಡ್ದಾರಂತೆ. ಅದಕ್ಕೆ ನಾನಂತೂ ತಪ್ಪಿಸ್ಕೊಳ್ಳದೇ ಇಲ್ಲ ಕಯ. ಆಮೇಲೆ ನಿನ್ ಜೊತೆಗೆ ನಿನ್ ಸ್ನೇಹಿತರೊಳಗೆಲ್ಲ ಹೇಳ್ಕೋ ರೈತರೊಳಗೆ. ಆಮೇಲೆ ನೋಡು ಹೇಳಾಯ್ತು ಅಂತನ್ಕ ಏಮಂತ ಅಣ್ಣ, ಒಂದ್ಸತಿ ಬಾಯಿಗೆ ಬಿದ್ದ ಅಂದ್ರೆ ಇಡೀ ಊರಿಗೆ ಗೊತ್ತಾಯ್ತು ಅಂತ. ಆಕಾಶ ವೇಣಿ ಅಲ್ಲ ಅದು ಕಚ್ಚಂದ್ರಣ, ಆಕಾಶ ವಾಣಿ. ಹೋಗಪ್ಪ ವಾಣಿಗೆಟ್ ಮಾತಾಡ್ಬೇಡ, ಅದು ನಾಮ್ ಅನ್ನೋದು ಆಕಾಶ ವೇಣಿಯೇ. ಇನ್ಯಾನ ಸಿಟಿಲಿದ್ದಮ್ಮ ಹಿಂಗೆ ಅನ್ನುವಂತಾನೆ ನಮ್ಮ ಹೇಮಂತಪ್ಪ. ನಾನು ಹಂಗನ್ನಕ್ಕಿಲ್ಲ, ಓ ಹಂಗೆ ಹಂಗನ್ನಕ್ಕಿಲ್ಲ ಕಯ. ಈಗ ಹೋಲಿ ಬಿಡು, ಚೆನ್ನಾಗಿರೋ ವಡೆ ತಂದಿದ್ಯಾ ಕಮ್ಮಕ್ಕ, ಏಮಂತಿನ್ ಮುಂದಿನ ಊರಿಗೆ ಹೋಗ್ಬೇಕೋ ಏನೋ ಏಮಂತಣ್ಣ. ಎಲ್ಲಿ ಎಲ್ಲಿ ಮಡಗಿದ್ದೀರಿ ಗಾಡಿಯ? ಗಾಡಿ ನಿಲ್ಸ್ಬಿಟ್ಟು ನಾನು ಬಸ್ಸಿಗೆ ಬಂದೆ. ಸರಿ ಸರಿ ಸರಿ, ಲಾಸ್ಟ್ ಬಸ್ ಬರೋ ಟೈಮ್ ಆಯ್ತು. ಟೀ ಇಡ್ತೀನಿ, ಅದೇನ್ ಬಸ್ಸಿ ಆ ವಡೆ ತಗಿ, ಅದ್ ಏನಾಗೈತು ನೋಡಲಿ. ಅದು ಅಲ್ಸಂದೆ ಕಾಳನ್ ವಡೆ ಘಮಘಮ ಅಂತ ಇತ್ತು. ನಾನು ಬತ್ತು ಬತ್ತನೆ ಒಂದ್ ಐದ ತಿನ್ಬಿಟ್ಟಿವ್ನಿ, ಅಂಜಲ್ ಮಾಡಿಲ್ಲ ಕವ್ವ. ಅದ ಅದೇ ಸಪ್ರೇಟ್ ಆಗದೆ ಮೂರ್ ಪ್ಯಾಕ್, ಒಂದ್ ಪ್ಯಾಕ್ ನನಗೊಂದ್ ಪ್ಯಾಕ್, ಕೆಂಪಿಗೆ ಒಂದ್ ಪ್ಯಾಕ್, ನಿಮ್ಗೆಲ್ಲ ಒಂದ್ ಪ್ಯಾಕ್. ಈಗ ಅಲ್ಲಿ ಎರಡ್ ಪ್ಯಾಕ ಈ ಕಡೆ ಕೊಡು, ಆಮೇಲೆ ಕೆಂಪಿ ವಿಚಾರ ನೋಡಣ. ತಕ್ಕವ ಅದಕ್ಕೆ ಈಗ ಏಮಂತಂಗ್ ಒಂದ್ ಪ್ಯಾಕ್ ಕೊಡುವ. ಏನ ವಡೆ ಹಂಗೆ ಕನಿತಾದಲ್ಲಪ್ಪ ಕಮಲಕ, ಹೋಗವ ಈ ವಡೆ ಜೊತೆಗೆ ಕಮಲಕ ಜಲ್ದಿ ಹೋಸಿಯ ಬೆಲ್ಲನು ಏಲಕ್ಕೇನು ಹಾಕ್ಬಿಟ್ಟದೆ ಒಂದ್ ಟೀ ಮಾಡ್ಕ ಬಂದ್ಬಿಟ್ರೆ ಏನಂತೆ ನೋಡವ. ಈಗಲೇ ಸಂದೇ ಇರೋಣ ಅಲ್ಲ ಕಣ್ ಕಮಲಕ, ಟೀ ಮಾಡಿದ್ರೆ ಹೆಂಗಿರ್ಬೇಕು ಅಂದ್ರೆ ಎಲ್ರು ಅವ್ನ ಇದ್ರ ಮಧ್ಯಾಹ್ನದ ಗಮಲನೇ ಹೊಗಳ್ತಾವ್ರೆ, ಇನ್ನಿನ್ ಟೀ ಹೊಗಳ್ಬೇಕು, ಹಂಗ್ ಮಾಡ್ಕೋಬೋಗಿ ಸರ್ ಅಂತ ಅಂದ್ಬಿಡು. ತಂದೆ ತಂದೆ ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಮೈಸೂರು ಜಿಲ್ಲೆ ಆತ್ಮ ಯೋಜನೆಯ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರಾದ ಎಸ್ ಜೆ ಹೇಮಂತ್, ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎಸ್ ಸುಬ್ರಹ್ಮಣ್ಯ. ಏನವ್ವ ನಿಮ್ ಮನ್ಯಾಗ ಈ ಪಾಟಿ ಸಂಭ್ರಮ? ಇವತ್ತು ನಮ್ ಮನ್ಯಾಗೆ ಗಂಗೆ ಬಂದವಳೆ, ಬಾ ಬಾ ಬಾಯಿ ಸಿಹಿ ಮಾಡ್ಕೋ. ಗಂಗೆನ? ಯಾರಬಿ ಅವಳು? ನಮ್ ಮನೆ ನಳದಲ್ಲಿ ಶುದ್ಧ ಕುಡಿಯೋ ನೀರು ಬರ್ತಾ ಇದೆ. ಇದೆಲ್ಲ ಹೆಂಗಾಯ್ತು ಅಂತೀನಿ? ನಮ್ಮ ಹಳ್ಳಿಯಲ್ಲಿ ಪ್ರತಿ ಕುಟುಂಬಕ್ಕೂ ಪ್ರತಿ ದಿನ ಪ್ರತಿಯೊಬ್ಬರಿಗೂ 55 ಲೀಟರ್ ಶುದ್ಧ ಸುರಕ್ಷಿತ ಕುಡಿಯೋ ನೀರನ್ನ ನಳದ ಮೂಲಕ ಕೊಡ್ತಾರೆ. ಇದರಿಂದ ನಮ್ಮ ಹಳ್ಳಿ ಜನರ ಬದುಕು ಹಸನಾಯ್ತದೆ ನೋಡು. ಜಲ್ ಜೀವನ್ ಮಿಷನ್ ಮನೆ ಮನೆಗೆ ಗಂಗೆ ಯೋಜನೆ ಅಡಿ ಪ್ರತಿ ಗ್ರಾಮೀಣ ಕುಟುಂಬಕ್ಕೆ ಶುದ್ಧ ಸುರಕ್ಷಿತ ಕುಡಿಯುವ ನೀರನ್ನು ನಳದ ಮೂಲಕ ಒದಗಿಸಲಾಗುತ್ತದೆ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಸೆಪ್ಟೆಂಬರ್ 19 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಸಮಗ್ರ ಕೃಷಿಯಲ್ಲಿನ ಆರ್ಥಿಕತೆಯನ್ನು ಕುರಿತು ನಂಜನಗೂಡು ತಾಲೂಕು ಚಿನ್ನಂಬಳ್ಳಿಯ ಪ್ರಗತಿಪರ ಕೃಷಿಕ ಜಿ ಮಹೇಶ್ ಅವರೊಂದಿಗೆ ಸಂದರ್ಶನವಿದೆ. ಸರ್, ನಮ್ಮ ಅಪ್ಪ ಅಜ್ಜಿ ಅವರೆಲ್ಲ ಆಗ್ಲಿಂದನೂ ಕೃಷಿನೇ ಮಾಡ್ಕೊ ಬಂದಂಥವ್ರು. ರೇಷ್ಮೆನ ತಟ್ಟೆಲ್ ಮೇಯಿಸ್ತಿದ್ರು ಸರ್, ದನ ಕರುಗಳು ಮಾಮೂಲಿ ಮಾಡ್ತಿದ್ರು. ಅಂದ್ರೆ ಸಂಪನ್ನಗಳಿಲ್ಲ, ಅವಾಗ ಸಂಪನ್ನಗಳು ಜಾಸ್ತಿ ಏನಿರ್ಲಿಲ್ಲ, ಒಟ್ಟ ಬಟ್ಟ ನೇರ ಆಯ್ತಿತ್ತು. ನಮ್ಮ ಅಕ್ಕನ ಮದುವೆ ಮಾಡಿದ್ವಿ. ನಮ್ಮ ಅಕ್ಕನ ಮದುವೆ ಮಾಡಾದ್ಮೇಲೆ ನಮ್ಗೆ ತುಂಬಾ ಸಾಲ ಸೋಲ ಸಿಗಕತ್ತು ಸರ್. ನಾವು ಚಿಕ್ಕವರು, ಓದಕ್ಕೂ ಕೂಡ ನಮ್ಗೆ ಶಕ್ತಿ ಇರ್ಲಿಲ್ಲ. ಅಂದ್ರೆ ಓದಕ್ಕಂತೂ ನಂಗೆ ಇಂಟ್ರೆಸ್ಟೇ ಇರ್ಲಿಲ್ಲ. ನಾನು ಒಂದು ಮೈಸೂರು ಗುರುಸ್ಪಿಟಲ್ ಹೋಗಿ ಸೇರ್ಕೊಂಡೆ ಸರ್. ಅಲ್ಲಿ ಒಂದು 6-7 ವರ್ಷ ಇದ್ದೆ. ನನಗೇನು ಅನಿಸ್ತು ಅಂದ್ರೆ, ನಮ್ಮ ಹತ್ರ ಜಮೀನು ಇದ್ರೂ ಕೂಡ ಬೇರೆ ರಂಗಲ್ಲಿ ನಾವು ಯಾಕೆ ಇರಬೇಕು, ಏನಾದರೂ ನಮ್ಮದರಲ್ಲೇ ಒಂದು ನಾವು ಮಾಡ್ಕೋಬೇಕಲ್ಲ ಅಂತ ನಾವು ಮನಸ್ಸಲ್ಲಿತ್ತು. ನಮಗೆ ಜಮೀನು ಕೈ ಹಾಕಕ್ಕೂ ನಾವು ಬಂಡವಾಳ ಇಲ್ವಲ್ಲ. ನಾವು ತುಂಬ ಬಡತನದಲ್ಲಿರೋರು, ಅವ್ರ ಇವ್ರ ರಂಗಲ್ಲೇ ಮಾಡ್ತಿದ್ದಂಥವ್ರು. ನಾವು ಅಷ್ಟು ಇಷ್ಟ ಕಷ್ಟಪಟ್ಟು ನಮ್ಮ ಅಣ್ಣ ನಾವೆಲ್ಲ ಸೇರಿ ಒಂದು ಪ್ಲಾನ್ ಮಾಡಿದ್ವಿ, ಬೋರ್ ಮಾಡಿಸ್ಬೇಕು. ಸೆಪ್ಟೆಂಬರ್ 20 ಮಂಗಳವಾರ ಹೈನುರಾಸುಗಳಲ್ಲಿ ಆಹಾರ ನಿರ್ವಹಣೆಯನ್ನು ಕುರಿತು ಪಶುಪಾಲನಾ ಹಾಗೂ ಪಶುವೈದ್ಯಕೀಯ ಸೇವೆಗಳ ಇಲಾಖೆಯಲ್ಲಿ ಹುಣಸೂರು ತಾಲೂಕು ಗುರುಪುರದಲ್ಲಿ ಪಶುವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ಕೆಎ ದರ್ಶನ್ ಅವರಿಂದ ಮಾಹಿತಿ. ಯಾವ ರೀತಿ ಆಹಾರ ಕೊಡಬೇಕು ಮತ್ತು ಅದನ್ನು ಯಾವ ರೀತಿ ಪೋಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಗಮನ ಹರಿಸೋದಿಲ್ಲ. ಆ ರೀತಿಯಾಗಿ ಸುಮಾರು ಜನ ರೈತರುಗಳು ಅದನ್ನ ಚೆನ್ನಾಗಿರತಕ್ಕಂಥ ರಾಸುಗಳನ್ನ ತಂದು ಹಾಳು ಮಾಡಿಕೊಡಿರ್ತಕ್ಕಂಥ ಎಷ್ಟೊಂದು ಉದಾಹರಣೆಗಳಿದ್ದಾವೆ. ಆದ್ದರಿಂದ ಈಗ ನಾವು ಮನುಷ್ಯರಾದರೂ ಅಷ್ಟೇ, ಮನುಷ್ಯರಲ್ಲೂ ಸಹ ಆಹಾರ ಪ್ರಮುಖ ಪಾತ್ರ ವಹಿಸುತ್ತೆ. ಅದೇ ರೀತಿ ಪ್ರತಿ ಜೀವಿಗಳಲ್ಲೂ ಸಹ ಆಹಾರನೇ ಮುಖ್ಯ. ಆದರೆ ನಮ್ಮ ಹಸುಗಳಲ್ಲೇನಿದೆ ಅಂದರೆ, ಮನುಷ್ಯರಲ್ಲಾದರೆ ಒಂದು ಹೊಟ್ಟೆ ಇರುತ್ತೆ, ನಮ್ಮ ಹಸುಗಳಲ್ಲಿ 4 ಹೊಟ್ಟೆಗಳಿರುತ್ತೆ ಸರ್, ರುಮೆನ್ನು, ರೆಟಿಕ್ಯುಲಮು, ಅಬಮೇಜಮ್ ಅಂತ. ಹಾಗಾಗಿ ಅದರಲ್ಲಿ ಮುಖ್ಯವಾದಂತಹ ಭಾಗ ಅಂದರೆ ರುಮೆನ್. ಸೆಪ್ಟೆಂಬರ್ 21 ಬುಧವಾರ ಪಿರಿಯಾಪಟ್ಟಣ ತಾಲೂಕು ಕಂಪಲಾಪುರ ಗ್ರಾಮದ ಕೃಷಿಕ ಮಹದೇವ ನಾಯಕ ಅವರು ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ. ಸರ್, ನಾನು ಅವಾಗಲಿಂದ ಕೃಷಿನೇ ಮಾಡ್ತಾ ಇರೋದು. ನಾನು 7th-7th class ವರೆಗೆ ಮಾತ್ರ ಓದಿದ್ದು. ಅಲ್ಲಿಂದ ಈಚೆಗೆ ನಾವು ಕೃಷಿಗೆ ಇಳ್ಕೊಂಡು ಆಡು ಕರ ದನ ಇವೆಲ್ಲ ಸಾಕೊಂಡು ನಮ್ಮ ತಂದೆಯರು ಮಾಡೋಕ್ಕಾಗಲಿಲ್ಲ, ನಾವು ಮಧ್ಯದೂ ನಾನು ಜಮೀನ್ಗೆ ಹಾಕೊಂಡ್ರು. ರಾಗಿ ಜೋಳ ಬೆಳೀತಾ ಇದ್ದೋ, ಆಗ ಹಾಗೇನೆ ನಮ್ಮ ಅಣ್ಣ ಒಂದು ಬೋರ್ಗಲ್ಲು ವ್ಯವಸ್ಥೆ ಮಾಡಿಕೊಡ್ತು. ಅವಾಗ ಅದು ಸ್ವಲ್ಪ ಬಾಳೆ ತೆಂಗು ಎಲ್ಲ ಮಾಡ್ದು, ಬಾಳೆ ಹಾಕ್ತೋ ಪ್ರತ್ನೋದೋಗಿ ಅವಾಗ ಕೊರೋನ ಬೀಳ್ತು. ಕೊರೋನ ಬಿದ್ದಾಗ ಅದು ಗೊನೆನೆ ಒಂದು 50-100 ಈಗ ಬಾಳೆ ಗೊನೆ ಕೇಳೋರೆ ಇಲ್ದಂಗೆ ಆಗ್ಬಿಟ್ರು. ಅಲ್ಲ, ಕೊರೋನಾ ಸಂದರ್ಭದಲ್ಲಿ ರೈತರಿಗೆ ಸಾಗಾಣಿಕೆಗೆ ತೊಂದರೆ ಮಾಡಿರ್ಲಿಲ್ವಲ್ಲ ಸರ್? ಈ ಗೊನೆನ ಯಾರು ಜನ ತಿರ್ಗಾಟಕ್ಕೆ ಕೊಡ್ಲಿಲ್ಲ, ಅಂಗಡಿ ಮುಂಗಟ್ಟಿಗೆ ವ್ಯವಹಾರ ಇಲ್ವಲ್ಲ ಸರ್, ಕೊಂಡ್ಕೊಳ್ಳಿಲ್ಲ. ಅದು ತಗೊಂಡ್ ಏನಪ್ಪ ಮಾಡೋದು ನಾವು? ಸೆಪ್ಟೆಂಬರ್ 22 ಗುರುವಾರ ಬೇಳೆಕಾಳು ಬೆಳೆಗಳಲ್ಲಿ ಸಮಗ್ರ ಪೀಡೆ ನಿರ್ವಹಣಾ ಕ್ರಮಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂನಲ್ಲಿರುವ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕೀಟಶಾಸ್ತ್ರಜ್ಞರಾಗಿರುವ ಡಾಕ್ಟರ್ ಎಂಎಸ್ ಕಿತ್ತೂರ್ಮಠ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ.